ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಧಾನ್ಯಗಳೆಂದು ಕಡೆಗಣಿಸದಿರಿ, ಕಿರಿಧಾನ್ಯಗಳು ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ. ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಗೃಹ ಉದ್ಯೋಗವನ್ನು ಅಭಿವೃದ್ಧಿಪಡಿಸಿದ ಚೋರ್ಗಿ ಗ್ರಾಮದ ಭಾರತಿ ಅಶೋಕ್ ಮೆಡೆದಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಇಂಡಿ ತಾಲೂಕ್ ಚೋರ್ಗಿ ಗ್ರಾಮದ ಭಾರತಿ ಅಶೋಕ್ ಮೆಡೆದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಭಾರತಿ ಅವರ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಅವರು ಸಿರಿಧಾನ್ಯಗಳನ್ನ ಬೆಳೆದು ಅವುಗಳನ್ನ ಸಂಸ್ಕರಣೆ ಮಾಡಿ ಪದಾರ್ಥಗಳನ್ನ ಮಾಡಿ ಒಂದು ಮೌಲ್ಯವರ್ಧನೆ ಮಾಡುವಂತಹ ಒಂದು ಕೆಲಸವನ್ನ ಸುಮಾರು ವರ್ಷಗಳಿಂದ ಮಾಡಿ ಅದರೊಳಗೆ ಸಾಕಷ್ಟು ಲಾಭ ಕೂಡ ಗಳಿಸಿದ್ದಾರೆ. ಅದರ ಜೊತೆಗೆ ಜನರಿಗೆ ಆರೋಗ್ಯ ನೀಡುವಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ಸಿರಿಧಾನ್ಯಗಳನ್ನ ಯಾಕೆ ಬೆಳೆಯುವುದಕ್ಕೆ ಶುರು ಮಾಡಿದ್ರು, ಅದರಿಂದ ಆದಂತಹ ಲಾಭಗಳು, ಅವರ ಅನುಭವಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಅವರಿಂದ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಭಾರತಿ ಮೆಡೆದಾರ್ ಅವರು. ನಮಸ್ಕಾರ ರೀ ಸರ್. ಈಗ ಸಿರಿಧಾನ್ಯ ತಾವು ಬೆಳೀತಾ ಇದ್ರಿ? ಬೆಳಿತೀವ್ರಿ ಸರ್. ಸಿರಿಧಾನ್ಯ ಬೆಳಿಬೇಕು ಅಂತ ಯಾಕೆ ಅನಿಸ್ತು, ಯಾವಾಗಿಂದ ಇದನ್ನ ಬೆಳೆಯಕತ್ತಿರಿ, ಏನೇನು ಸ್ವಲ್ಪ ನಿಮ್ಮ ಅನುಭವಗಳನ್ನ ಹೇಳ್ತಾ ಇದ್ರಿ? ನಾ ಈ ಸಿರಿಧಾನ್ಯ ಯಾಕೆ ಬೆಳಿಬೇಕು, ಏನ್ ಮಾಡ್ಬೇಕು ಅಂತ ಹೇಳೋಣ. ನಾನು ಮೊದಲು ಒಟ್ಟ ಏನು ಗುರುತಿರ್ಲಿಲ್ಲ. ಇನ್ನು ಯಾವಾಗಲೂ ಮೊದಲು ಸುರುವಿ ಹೈನುಗಾರಿಕೆ ಮಾಡ್ತಿದ್ರಿ. ಹೌದ್ರಿ. ಹೈನುಗಾರಿಕೆ ಮಾಡ್ಲಿಕ್ಕತ್ತನ ಆತ್ಮ ಯೋಜನೆದಾಗ ನಾ ಸದಸ್ಯಳಾದ್ರಿಂದ ಇಂಡಿ ತಾಲೂಕಿಗೆ ಒಂದು 2 ವರ್ಷ ಸದಸ್ಯಳಿದ್ದೀನ್ರಿ. ಪೈಲೆ 1 ವರ್ಷ ಹೋಗಣ ಇಂದ ಇಲ್ಲಮ್ಮ ನಿನ್ಗೆ ಛಲ ಬಾಳದ, ನೀ ಸಿರಿಧಾನ್ಯ ಬೆಳಿತೀಯನ ಅಂತ ಕೇಳಿದ್ರು. ಹ್ಞೂ ನಾ ಬೆಳಿತೀನ್ರಿ ಸರ್. ನಮ್ಗೆ ಹಿಂದೆ ಕಿರಿಯರು ಬೆಳಿತಿರು, ಊಟ ಮಾಡಿದೀವಿ ಯಾಕ್ರಿ, ನಾವೀಗ ಮರೆತು ಹೋಗಿದ್ದೇವ್ರಿ. ಅದು ನೀವು ಬೆಳಿತೀನ್ರಿ ಸರ್, ಅದ್ರ ಬೀಜ ಇಲ್ರಿ ನನ್ನ ಕಡೆ ಅಂದೆ. ನಾನು ಬೀಜ ಇಲ್ಲ, ನಾನು ಇಲ್ಲ, ನಾ ಬೀಜ ತಂದು ಕೊಡ್ತೀನಿ, ನೀವು ಬೆಳೀರಿ ಅಂತೇಳಿ ಅಂದ್ರಿ ಪಟ್ಟಣ ಶೆಟ್ಟಿ ಸರ್. ಇನ್ನು ಪಟ್ಟಣ ಶೆಟ್ಟಿ ಸರ್ ಗವಿಮಠ ಸರ್ ಬೀಜ ತಂದು ನನ್ನ ಹೊಲಕ್ಕೆ ಕೊಟ್ರಿ. ಇನ್ನು ಹೊಲಕ್ಕೆ ಕೂಡ ಇನ್ನು ಹಂಗೆ ಬೆಳೆದ್ರಿ. ಸುರುವಿನ ಹೊರತ ಬೆಳೆದ ಬೆಳೆದು ಇನ್ನು ಒಂದು 20 ಕಟ್ಟಾಯ್ತ್ರಿ ಎಲ್ಲ ನಾ ಇದು ಪದಾರ್ಥ ಕೂಡಿ. ಅಂದ್ ಇಟ್ಕೊಂಡು ಕೂತೆ. ಅಂದ ಸರ್ ಬೆಳಿ ಅಂದ್ರಿ, ನಾ ಬೆಳೆದ ಎಲ್ಲಿ ಮಾರ್ಕೆಟಿಂಗ್ನು ಆಗಲಿಲ್ಲ, ಹ್ಯಾಂಗ ಮಾಡಿದ್ರಿ ಸರ್? ಇಲ್ಲಾದ್ರೆ ನಾ ಟ್ರೈನಿಂಗ್ ಕೊಡಿಸ್ತೀನಿ, ನಿಮ್ಮ ಮೂಲವಾದನ್ನು ಹ್ಯಾಂಗ ಮಾಡಬೇಕು, ಅದರಿಂದ ಎಷ್ಟು ಆದಾಯ ಆಗ್ತದ, ಏನಾದ್ರೆ ಟ್ರೈನಿಂಗ್ ಕೊಡಿಸ್ತೀನಿ ಅಂತೇಳಿ ನಮ್ಮ ಪಟ್ಟಣ ಶೆಟ್ಟಿ ಸರ್ ಬಂದು ನಮ್ಗೆ ಟ್ರೈನಿಂಗ್ ಕೊಡಿಸಿದ್ರಿ. ಏನೇನು ಟ್ರೈನಿಂಗ್ ತೊಗೊಂಡ್ರಿ ನೀವು? ನಾವು ಇದು ಅದರಿಂದ ಬಿಸ್ಕಿಟ್ ಮಾಡೋದು ಟ್ರೈನಿಂಗ್ ತೊಗೊಂಡಿನ್ರಿ ಸರ್. ಅಂದ ಮತ್ತೆ ಚಕ್ಲಿ ಮಾಡೋದ್ರಿ, ಸೇವಾ ಮಾಡೋದು. ಅಂದಿ ಒಂದು ಹಲವಾರು ಒಂದು 4-5 ಪದಾರ್ಥ ನಾ ಒಂದ್ಸಲ ಟ್ರೈನಿಂಗ್ ತಗೊಂಡು. ಅಂದ್ ಇನ್ನೊಂದು ಸಲ ಇಂದ ಸರ ಇದು ಇಟ್ಟೆ ಟ್ರೈನಿಂಗ್ ಕೊಟ್ರಿ ಹೆಂಗ ತೆಳಂದು ಆ ಹೊಟ್ಟೆ ಮಾಡ್ಕೋತ ಕೂತ್ರಿ ಒಂದ್ 5-6 ತಿಂಗಳು. ಆ ಬಿಟ್ಟು ಮಾಡಿ ಹಂಗೆ ಮಾರ್ಕೆಟಿಂಗ್ ನಡೆಸಿದ್ರಿ ನಾ. ಮತ್ತೇನು ಅನಿಸ್ತು, ನಂದು ನಾನೇ ವಿಚಾರ ಮಾಡ್ದೆ. ಮತ್ತೆ ಹಿಂದಕ್ಕೆ ನಾವು ಉಂಡಿ ಕಟ್ತಿದ್ದೇವಲ್ರಿ ಸರ್ ಮನೆಯೊಳಗೆ, ಅವೆಲ್ಲ ಉಂಡಿ ಕಟ್ಟೋದು. ಅಂದಿಗೆ ಮಕ್ಳಿಗೆ ನಾ ಅದರಿಂದೇ ನಾ ಪೌಡರ್ ರೆಡಿ ಮಾಡ್ಲಿಕ್ಕತ್ತೀನಿ ಸರ್. ಪೌಡರ್ ರೆಡಿ ಮಾಡಿ ಎಲ್ಲ ಮಗುವಿಗೆ. ಅಂದ್ ಮೊದಲು ನಾವು ಮನೆಯವ್ರು ಸೇವಿಸಿದಕ್ಕರೇ ಅವ್ರಿಗೂ ಹೊರಗಿನವ್ರಿಗೆ ಅನುಭವ ಆಗ್ತದಲ್ರಿ. ನಾವು ಮನೆಯವರೇ ಎಲ್ಲರೂ ತೊಳ್ಕೊತೇವು. ಅಂದ ಎಲ್ಲ ಬೀಗರಿಗೆ ಎಲ್ಲರಿಗೆ ಒಂದು 5-5 ಕೆಜಿ ಕೊಟ್ಟು ಕೊಟ್ಟು ಎಲ್ಲರಿಗೂ ಇದು ಮಾಡಿದ್ರೆ 1 ವರ್ಷ ಅಂತರ ಅದೇನು ಆಗಲಿಲ್ಲರಿ ನನಗೆ. ಆದ್ರೆ ಆರೋಗ್ಯ ಕೊಳ್ಳೆ ಆಯ್ತು. ದುಡ್ಡು ಇರ್ಲಿಕ್ಕಂದ್ರೆ ಆರೋಗ್ಯರೇ ಸದೃಢದ ಅಂತೇಳಿ ಎಂದು ನಾವು ವಾಪಸ್ಲಿಕತ್ತೇವ್ರಿ. ಬದಲಾವಣೆ ಆಗ್ಯದ್ರಿ ಸರ್. ಏನೇನಾಯ್ತಂದ್ರ ಈಗ ಗರ್ಭಿಣಿಯರು ಇರ್ತಾರಲ್ರಿ, ಹೆಣ್ಮಕ್ಳು ಗರ್ಭಿಣಿ ಇದ್ರು, ನಮ್ಮ ಅತ್ತಿಗೆದಾರ ಇದ್ರು, ನನ್ನ ಮನ್ಯಾಗ ಸಸ್ತಿಯಾರಿದ್ರಿ 4-5 ಜನ. ಸಸ್ತಿಯಾರ ಇದ್ದವ್ರಿಗೆ ಏನ್ ಮಾಡಿದೆ, ನಾ ತಿಂಗಳ ತಿಂಗಳ ನಾ ದವಾಖಾನಿ ನೀವು ಐತೀನ್ರಿ ಸರ್ ಅವ್ರಿಗೆ. ನಾನೇ ದವಾಖಾನಿ ತರೋದು ತೋರ್ಸೋದು ಮಾಡಿ ನಾ ಒಟ್ಟ ಮೆಡಿಸಿನೇ ಕುಡಿಸ್ಬಾರ್ದು ಒಂದ್ ನಿರ್ಧಾರ ಮಾಡಿದೆರಿ ನಾ. ಇನ್ ಬರೇ ಸ್ಕ್ಯಾನಿಂಗ್ ಮಾಡಿಸೋದು, ಆರೋಗ್ಯ ಕೂಸಾದಿಲ್ಲ ಅಂತ ಕೇಳೋದು. ನಾನು ಸಿರಿಧಾನ್ಯ ಪೌಡರ್ ಉಣಿಸೋದು ಅವ್ರಿಗೆ, ಇದು ನವಣಿ ಬಾನ್ ಉಣಿಸೋದು, ಅಂದಿವು ಚಲೋ ಚಲೋ ಹಣ್ಣ ಮೊಳಕಿ ಕಾಳ ಇವೆಲ್ಲ ತಿನ್ನಿಸ್ಕೋತೆ ಹೋಗಿನ್ರಿ ಸರ್. ಆದ್ರೆ ಎಲ್ಲಾರು ನಾರ್ಮಲ್ ಡಿಲಿವರಿ ಆಗ್ಯದ, ಕೂಸನು ಆರಾಮ ಅದಾವ್ರಿ. ಡೈಲಿಗೇನು ನೀವು ಪೌಡರ್ ಮಾಡಿದ್ರಲ್ಲ, ಅದ್ರೊಳಗೆ ಬೇರೆ ಬೇರೆ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿದ್ರಿ, ಬೇಳೆ ಕಾಳುಗಳನ್ನ ಮಿಕ್ಸ್ ಮಾಡಿದ್ರಿ, ಯಾವ ಪ್ರಮಾಣದೊಳಗೆ ಮಿಕ್ಸ್ ಮಾಡಬೇಕು ಅನ್ನೋದು ಹೆಂಗ ನಿಮಗೆ ಗೊತ್ತಾಯ್ತು? ನೀವು ಆತ್ಮದೊಳಗೆ ಮತ್ತೆ ಅವ್ರಿಗೆ ಕೇಳಿ, ಮತ್ತೆ ನಾ ಈ ಆತ್ಮದೊಳಗ ಸರ್ ಕೇಳಿದ್ರಿ, ಸರ್ ಇದನ್ನ ಪೌಡರ್ ಇದು ಮಾಡ್ಬೇಕ ತಿನ್ರಿ ಹ್ಯಾಂಗ ಮಾಡ್ಬೇಕು ಅಂತೇಳಿ ನಾ ಕೇಳ. ನಾವು ಸರ್ ಟ್ರೈನಿಂಗ್ ಕೊಡಿಸಿದಾರ್ರಿ, ಮತ್ತೆ ಇದು ಊದಲು ಇಷ್ಟ ಹಾಕ್ಬೇಕು, ನವಣಿ ಇಷ್ಟ ಹಾಕ್ಬೇಕು, ಕೊರ್ಲಿ ಇಷ್ಟ ಹಾಕ್ಬೇಕು, ಒಂದ್ ಕೆಜಿಗೆ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ಆತ್ಮದಾಗ ನಾನು ಟ್ರೈನಿಂಗ್ ಕೊಟ್ರಿ. ಅದ ಟ್ರೈನಿಂಗ್ ಪ್ರಕಾರ ಅವೆಲ್ಲ ಹುರಿದು ತೊಳೆದು ಹಾಕಿ ಬೀಸಿ ಮನೆಯೊಳಗೆ ಹಿಟ್ಟಿನ ಗಿರ್ನಿ ಅದರಿ, ಹಿಟ್ಟಿನ ಗಿರ್ನ ಬೀಸಿ ಅವೆಲ್ಲ ಹಿಂಗ್ ಪ್ಯಾಕೆಟ್ ಮಾಡ್ತೀನಿ, ಪ್ಯಾಕೆಟ್ ರೆಡಿ ಮಾಡಿ ಅದರದಿಂದ ಎಲ್ಲರಿಗೆ ಹಿಟ್ಟು ಕೊಡ್ತೀನಿ ಸರ್. ಎಷ್ಟೆಷ್ಟು ತೂಕದ ಪ್ಯಾಕೆಟ್ ಇರ್ತದೆ? ಅರ್ಧ ಕಿಲೋದು ಮಾಡಿ, ಅರ್ಧ ಕಿಲೋದು. ಶುಗರ್ ಅದಿದ್ರಂದ್ರ ಅವ್ರಿಗೆ ಮೊದಲು ಕೇಳ್ಕೊಂಡಿರ್ತೀನಿ ಸರ್, ಅವ್ರಿಗೆ ಶುಗರ್ ಅದಿತ್ತಂದ್ರ ಮತ್ತ ಹಲವಾರು ಅದು ಶುಗರ್ ಪದಾರ್ಥ ಮೆಂತಿ ಹಿಂಗೇನೇನೋ ಅವು ಹಾಕಿ ಮಾಡ್ತೀನಿ. ಮಕ್ಳಿಗೆ ಕೊಡ್ತಂದ್ರ ಇವು ನಾನು ಐದು ತರ ಸಿರಿಧಾನ್ಯ ಹಾಕಿ ಇವು ಸ್ವೀಟಿಂದ ಬೇಕಾದ್ರ 500 ರೂಪಾಯಿ ಕೆಜಿ ಕೊಡ್ತೀನಿ ಸರ್. ಮತ್ತ ಇದು ಸಪ್ಪಂದೆ ಬೇಕು ಅಂತಂದ್ರ ನಾವೆಲ್ಲ ಹಾಕೋತೇವ, ನಮ್ ಕಡೆ ಕಾಜು ಬದಾಮ ನಾವೆಲ್ಲ ಹಾಕೋತೇವ ಅಂದ್ರೆ ಅವ್ರಿಗೆ ಒಂದ್ ಲಿಸ್ಟ್ ಬರೆದು ಕೊಟ್ಟು ಚೀಟಿ ಕೊಟ್ಟು ಅದೊಂದು ಪ್ಯಾಕೆಟ್ ಕೊಡ್ತೀನಿ ಸರ್. ಅದ್ರದಿಂದ ನನಗೀಗ ಈ 4 ವರ್ಷ ಆಯ್ತು, ಪ್ರತಿ ವರ್ಷ ನಾನು ನವಣಿ ಬೆಳಿತೀನಿ, ಕೈ ಬಿಟ್ಟಿಲ್ರಿ. ಅಂದ್ರೂ ನಾ ಹಂಗೆ ಮಾರ್ಕೆಟಿಂಗ್ ಮಾಡ್ಲಿಕತ್ತೀನಿ ಸರ್, ನನಗ ಅದಾಗ ಆದಾಯನೂ ಆಗ್ಲಿಕತ್ತದ್ರಿ, ಅದರಿಂದ ನನಗ್ ಲಾಭನೂ ಆಗ್ಯದ, ಮಾರ್ಕೆಟಿಂಗ್ ಮಾಡ್ಲಿಕತ್ತೀನಿ. ಈಗ ಒಕ್ಕಲ್ತನ ಯಾರು ಮಾಡ್ತಾರ? ನೀವು ಮಾಡ್ತಿರೋ ನಿಮ್ಮ ಮನೆಯವ್ರು ಮಾಡ್ತಾರ? ಇಬ್ರು ಜೊತೆನೆ ಮಾಡ್ತೀವಿ, ಇಬ್ರು ಜೊತೆನೆ ಮಾಡ್ತೇವೆ. ಹೆಚ್ಚಿನ ಸಮಯ ಹೊಲದೊಳಗೆ ನೀವು ಕಳಿತೀರೋ ಅವ್ರು ಕಳಿತಾರೋ? ನಾವು ಕಳಿತೀವ್ರಿ ಸರ್. ನೀವು ನಾನೇ ಹೆಚ್ಚು ಮಾಡ್ತೀನಿ, ಹೊಲದ ಕೆಲಸನೂ ಮಾಡ್ಬೇಕು, ಮನೆ ಕೆಲಸ ಮಾಡ್ತಾ ಇದ್ದೀರಿ? ಮನೆ ಕೆಲಸ ಮಾಡ್ತೀನಿ. ಇಷ್ಟೆಲ್ಲಾ ಪದಾರ್ಥಗಳನ್ನ ತಯಾರು ಮಾಡ್ಬೇಕು ಅಂತಂದ್ರ ಬಹಳಷ್ಟು ಸಮಯ ಬೇಕು, ಬಹಳ ಶ್ರಮ ಬೇಕಾಗ್ತದ. ಹೆಂಗ ಆ ಕೆಲಸ ಈ ಕೆಲಸ ಹೆಂಗ ನೀವು? ಈಗ ನಾನು ಹೊಲದಾಗ ಕೆಲಸ ಮಾಡ್ತೀನಿ ಸರ್, ಮತ್ತ ಮುಂಜಾನೆ ಇಟ್ಟು ದನಗಳು ಹಿಂಡೋದು, ಹಾಲು ಹಾಕೋದು, ಕುರಿ ಸಾಕಾಣಿಕೆನೂ ಐತ್ರಿ, ಅವೆಲ್ಲ ಅದ್ರ ಜೊತೆ ಮಾಡ್ಕೊಂಡು ಹೊಲದಾಗ ಒಂದ್ 2-3-4 ತಾಸು ಮಾಡ್ಕೊಂಡು ಒಬ್ಬಕ್ಕಿ ಕೆಲಸದಕ್ಕಿ ತಗೋತೀನಿ ಸರ್. ಕೆಲಸಕ್ಕಿಗೆ 200 ರೂಪಾಯಿ ಪೇಮೆಂಟ್ ಕೊಟ್ಟು ಅಕ್ಕಿ ಕೆಲಸಕ್ಕಿ ತಗೊಂಡು ಅದ್ರ ಜೊತೆ ಎಲ್ಲ ರೆಡಿ ಮಾಡ್ಕೋತೀನಿ. ರೆಡಿ ಮಾಡಿ ಅವ್ರು ಆಗವ ಅಂದ್ರೆ ಇದು ಬಹಳ ದಿನ ಇಡಕ್ ನಡೆಯಲ್ರಿ ಸರ್, ಒಂದ್ ತಿಂಗಳ ಒಳಗಾಗಿ ನಾನು ನವಣಿ ಹಿಟ್ಟು ಖಾಲಿ ಆಗ್ಬೇಕ್ರಿ. ಬಹಳ ದಿನ ಇಟ್ಟಂದ್ರೆ ಒಳಗ್ ಕೆಂಪು ಹುಳ ಆತವ್ರಿ, ಅದು ಹುರಿದಿರ್ತಲ್ರಿ ಸರ್, ಕೈ ಆತದ್ರಿ ಅದ ಹಿಟ್ಟ. ಒಂದ್ ತಿಂಗಳದಾಗ ಅವ್ರಿಗೆ ಕೇಳುತ್ತೀನಿ ಮೊದಲು, ನಿಮ್ಗೆ ಎಷ್ಟು ಕೆಜಿ ಬೇಕು, ಅದಕ್ಕೆ ನೀವು ಎಷ್ಟು ದಿನ ಇಟ್ಟು ನಿಮ್ಗೆ ಅದಕ್ಕೆ. ಈಗ ಎಲ್ಲರಿಗೆ ನಮ್ಗೆ ಪರಿಚಯ ಆಗ್ಯದ್ರಿ ಸರ್, ಎಲ್ಲರೂ ಫೋನ್ ಮಾಡ್ತಾರ, ಕೇಳಿದ ರೂಪಲೆ ಅವ್ರಿಗೆ ರೆಡಿ ಮಾಡಿ ಕೊಡ್ತೀನಿ. ನಾನು ತೋಟಕ್ಕೆ ಬಂದು ನಾನು ಹೊಲಕ್ಕೆ ಬಂದು ತಗೊಂಡು ಹೋಗ್ತಾರ್ರಿ ಸರ್. ಈಗ ಮುಖ್ಯವಾಗಿ ನೀವು ಏನೇನು ತಯಾರು ಮಾಡ್ತೀರಿ, ಏನೇನು ಮಾರಾಟ ಮಾಡ್ತಾ ಇದ್ರಿ? ಪೌಡರ್ದಂತೂ ಹೇಳಿದ್ರಿ, ಉಂಡಿ ಹೇಳಿದ್ರಿ, ಬೇರೆ ಬೇರೆ ಪದಾರ್ಥಗಳನ್ನು ಹೇಳಿದ್ರಿ ಸರ್. ಯಾವ ರೀತಿಯಾಗಿ ನೀವು ಯಾವ್ಯಾವ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ರಿ? ಈಗ ಇದು ಹಿಟ್ಟು ಅಂತ ಮಾರ್ಕೆಟಿಂಗ್ ಮಾಡ್ತೀನಿ ರೀ. ಎಷ್ಟು ಎಷ್ಟು ಖರ್ಚಾಗ್ತದೆ ಅದು ಹಿಟ್ಟಿದ್ರಿ ಸರ್? ಅದು ಒಡಿಲಿಕ್ಕ ಇದು ಮಾಡ್ಲಿಕ್ಕ ಅದು ಖರ್ಚು ಅಂದಕ್ ನನಗೊಂದು 50-60 ರೂಪಾಯಿ ಹೋಗ್ತದ್ರಿ. ಒಂದ್ 5 ಕೆಜಿ ಮಾಡದಂದ್ರ ಅಟ್ ಖರ್ಚು ತಗೋದು ನಾ ಎಲ್ಲ ಮಾಡಿ ನಾ 200 ರೂಪಾಯಿ ಕೆಜಿ ನಾ ಹಿಟ್ಟು ಕೊಡ್ತೀನಿ ಸರ್. ಒಂದ್ ಕೆಜಿಗೆ ನಿಮ್ಗೆ ಎಷ್ಟು ಉಳಿತದ ಅಂತೀರಿ? ಎಲ್ಲ ಹೋಗಿ ನಾನು 40 ರೂಪಾಯಿ ಉಳಿಸ್ಕೋತೀನಿ. 40 ರೂಪಾಯಿ ಉಳಿಸ್ಕೋತೀರಿ. ಎಷ್ಟು ಮಾರಾಟ ಮಾಡ್ತಾ ಇದ್ದೀರಿ ನೀವು? ಈಗ ಪೌಡರ್ ಏನ ಹೇಳಿದ್ರಲ್ಲ ನೀವು ಪೌಷ್ಟಿಕ ಪೌಡರ್, ಒಂದ್ ತಿಂಗಳದೊಳಗೆ ಎಷ್ಟು ಮಾರಾಟ ಮಾಡ್ತಾ ಇದ್ದೀರಿ? ಒಂದು ತಿಂಗಳದಾಗ ಮತ್ತೊಂದು 60-70 ಕೆಜಿ ಖಾಲಿ. 60-70 ಕೆಜಿ. ಅದೇ ರೀತಿಯಾಗಿ ಬೇರೆ ಬೇರೆ ಪದಾರ್ಥಗಳನ್ನು ನೀವು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತೀನಿ, ರೊಟ್ಟಿ ಮಾರಾಟ ಮಾಡ್ತೀನಲ್ರಿ ಸರ್. ಒಟ್ಟು ಹಿಂಗ ರೊಟ್ಟಿ ಮಾರಾಟ ಮಾಡೋದು ಆಯ್ತು, ಉಂಡಿ ಆಯ್ತು, ಚಕ್ಕಲಿ ಆಯ್ತು, ಕರ್ಚಿಕಾಯಿ ಇಂತವ ಏನು ಪದಾರ್ಥಗಳ ಎಲ್ಲಾ ಸಾಂಪ್ರದಾಯಿಕ ಪದಾರ್ಥಗಳನ್ನ ನೀವು ಮಾಡ್ತಾ ಇದ್ದೀರಿ? ಮಾಡ್ತೀನಿ ಸರ್. ಹಿಂಗ ಒಂದು ತಿಂಗಳಿಗೆ ಎಷ್ಟು ಆದಾಯ ಆಗುತ್ತದೆ ನಿಮಗೆ? ನನಗೆ 1 ತಿಂಗಳ 6 ಸಾವಿರ ಆಗ್ತದ್ರಿ, 1 ತಿಂಗಳ 10 ಸಾವಿರ ಆಗ್ತದ್ರಿ, 1 ತಿಂಗಳ 15 ಸಾವಿರ ಆಗ್ತದ, ಲಾಸ್ಟ್ 20 ರ ತನಕ ತಗೊಂಡಿನ್ರಿ ಸರ್. ಅಂದ್ರೆ ಬದುಕೆಲ್ಲ ನಂದೇ ಇರ್ತದಲ್ರಿ, ಲಾಸ್ಟ್ 20 ರ ತನಕ ನಾ ಆದಾಯ ತಗೊಂಡಿನ್ರಿ. ಎಲ್ಲರಿಗೆ ಅಕೌಂಟ್ ನಂಬರ್ ಅದಾವ್ರಿ, ನಮ್ಮ ಹುಡುಗಿನ ನಂದಿಲ್ರಿ, ಹುಡುಗರು ನನ್ನ ಅಕೌಂಟ್ ನಂದದ್ರಿ. ಅಕೌಂಟ್ ನಂಬರ್ ಇಲ್ಲ, ನನ್ನ ಅಕೌಂಟ್ ನಂಬರ್ ಮಾಡಿಲ್ರಿ ಸರ್. ಅಂದ್ರ ಪಾಸ್ಬುಕ್ ಅದ್ರೆ ಅಕೌಂಟ್ ನನ್ನ ಅಕೌಂಟ್ ಜಮಾ ಅದ ಅಂದ್ರೆ ನನ್ನ ಮೊಬೈಲ್ ದಾಗ ಗೊತ್ತಾಗಲ್ಲರಿ, ಅದಕ್ಕಂದ ದೊಡ್ಡ ಮೊಬೈಲ್ ಮಾಡ್ತಾ ಇದ್ರಿ. ಮೊಬೈಲ್ ಏನ್ ಬಹಳ ಸಮಸ್ಯೆ ಅಲ್ಲ, ಅದನ್ನು ನೀವು ಕಲಿಬಹುದು. ಒಂದ್ ದಿವಸದೊಳಗೆ ನೀವು ಅದನ್ನ ನೋಡಿದ್ರಿ, ಬರ್ತಿರ್ತಾರ್ರಿ. ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇದ್ರಿ, ಶ್ರಮ ವಹಿಸ್ತಾ ಇದ್ದೀರಿ. ನಿಮ್ದೊಂದು ಅಕೌಂಟ್ ಇರೋದು ಬಹಳ ಮುಖ್ಯವಾದಂತಹದ್ದು. ಅಂದ್ರೆ ನೀವೇ ಏನು ಈ ಗೃಹ ಉದ್ಯೋಗ ಮಾಡ್ತಾ ಇದ್ದೀರಾ? ಗೃಹ ಉದ್ಯೋಗ ಮಾಡೋದಕ್ಕೆ ನಿಮ್ಗೆ ಒಂದು ಅನುಕೂಲ ಆಗಬೇಕು, ಆಮೇಲೆ ನಿಮ್ಗೆ ಯಾವಾಗ ಬೇಕು ಅವಾಗ ದುಡ್ಡು ಸಿಗಬೇಕು, ಅದನ್ನ ಮತ್ತೆ ನೀವು ಅದನ್ನ ದುಡ್ಡು ಹಾಕಬೇಕು, ಅದರಿಂದ ಮತ್ತೆ ನೀವು ಪದಾರ್ಥಗಳನ್ನು ಕೊಳ್ಳುವುದಾಗ್ಲಿ ಅಥವಾ ಮಾರಾಟ ಮಾಡೋದಾಗ್ಲಿ ಮಾಡುವಂತ ಒಂದು ಕೆಲಸ. ಬರ್ತೀನಲ್ರಿ ಸರ್, ತಕ್ಕೋತೀನಿ ಅಕೌಂಟ್ ಬಂದು ದುಡ್ಡು ತಕ್ಕೋತೀನಿ. ದುಡ್ಡು ತಕ್ಕೊಂಡು ನಮ್ಮ ಮಾಲಕರಿಗೆ ಕರ್ಕೊಂಡು ಹೊಳಿನ ಅದ್ರದ್ದು ಏನ್ ಸಾಮಗ್ರಿ ಏನದ ಎಲ್ಲ ಕೊಂಡು ತೋತೀನ್ರಿ. ಇಬ್ರು ಜೊತೆಗೆ ಬರ್ತೇವ್ರಿ, ತಗೊಂಡು ಎಲ್ಲ ಹೊಳ್ಳಿ ಕರ್ಕೊಂಡು ಈಗ ನಮ್ಗೆ ತಾಲೂಕು ಮಟ್ಟದ ಪ್ರಶಸ್ತಿ ಕೊಟ್ಟಾರ, ಜಿಲ್ಲಾ ಮಟ್ಟದ ಪ್ರಶಸ್ತಿ ರೈತ ಮೇಳೆ ಪ್ರಶಸ್ತಿ ತಗೊಂಡೇನ್ರಿ ಸರ್. ಈ ಸದ್ ಈಗ ನನ್ನ ಅವಣಿ ಬಿತ್ತದ್ರ ಅದ್ರ ಕೂಡ ನಾವು ಉಡಿ ಕಟ್ಟಿ ಎರೆಹುಳ ತೊಟ್ಟಿ ಗೊಬ್ಬರ ಬಿತ್ತೀನ್ರಿ ನಾ ಅವ್ರ ಜೋಡಿ ಎಲ್ಲಾ ಕಸ ತೆಗಿಯೋದು ಸ್ವಂತ ನಾವೇ ನೋಡ್ರಿ. ಈ ಬರೀ ಯಾರು ನವಣಿ ಚುಂಟ್ಲಕ್ಕ 300 ರೂಪಾಯಿ ಪಗಾರ ಕೊಟ್ರೆ ಬರ್ತಂದ್ರು 300 ರೂಪಾಯಿ ಕೊಟ್ರೆ ನಮ್ಗೇನ್ ನಾವೇ ತಾಸ ತಾಸ ಚುಂಟ್ಕೋತೇವ ಅಂತೇಳಿ ನಾವೇ ಸ್ವಂತ ನಮ್ಮ ಹೊಲದಲ್ಲಿ ಉಡಿ ಕಟ್ಟಿ ನಮ್ಮ ಗಂಡರು ಮಕ್ಕಳು ನಾವೇ ಎಲ್ಲಾರು 3 ಜನ ಗಂಡಸ್ ಮಕ್ಳು ಅದಾರ ನನ್ಗ. ಅದಕ್ಕೆ ಅವ್ರಿಗೆಲ್ಲ ಕರ್ಕೊಂಡು ಅವರೆಲ್ಲ ಪ್ಯಾಕ್ ಮಾಡ್ತಾರ, ಅವರಿಗೆಲ್ಲ ಕರ್ಕೊಂಡು ಜೊತೆಯಾಗಿ ಮಾಡ್ತೇನ್ರಿ. ಆದ್ರೆ ನನ್ಗೆ ಎಲ್ಲಾ ಬೆಳೆಯೊಳಕ್ಕಿಂತಲೂ ಆರೋಗ್ಯನೂ ಒಳ್ಳೇದಾಗ್ಯದ್ರಿ ಸರ್. ಈ ನವಣಿ ಬೆಳೆದೇ ನನಗೆ ಬಹಳ ಲಾಭ ಅನಿಸಿದ್ರಿ ಸರ್. ಈಗ ಮೊದ್ಲು ಶುರು ಮಾಡಿದಾಗ ನಿಮಗೆ ಬಹಳ ತೊಂದರೆ ಆಯ್ತು. ತೊಂದರೆ ಆಯ್ತು, ಮಾರಾಟ ಮಾಡೋದಕ್ಕೂ ತೊಂದರೆ ಆಯ್ತು. ಮತ್ತ ಹೆಂಗ್ ಮಾಡಿದ್ರಿ ಆ ಟೈಮ್ ನೊಳಗ ಮಾರಾಟ ಮಾಡೋದಕ್ಕ, ಆಮೇಲೆ ಅದನ್ನ ಒಂದ್ ಸ್ವಲ್ಪ ಡೆವಲಪ್ ಮಾಡೋದಕ್ಕ ಯಾವ ರೀತಿ ಕಷ್ಟ ತಗೊಂಡ್ರಿ? ಕಷ್ಟ ಅಂದ್ರಿ ಸರ್, ನಾ ಏನ್ ಮಾಡ್ದೆ, ಮನೆಯವ್ರಿಗೆ ಎಲ್ಲಾರಿಗೆ ನಂಬಿಕೆ ಕೊಟ್ರಿ ಸರ್. ಅಷ್ಟು ಮಂದಿ ಮೊದಲು ನೀವ್ ಎಲ್ಲಾರು ತಗೋರಿ, ಎಲ್ಲಾರು ಉಂಡ್ರಿ ಕುಡ್ರಿ ಅಂತ ಹೇಳಿ ಮೊದಲು ಒಂದ್ ಥೋಡೆ ಥೋಡೆ ಫ್ರೀಯಾಗಿನೆ ಕೊಟ್ಟ. ಹಿಂದಿಂದ ಎಲ್ಲಾರು ನನ್ನ ಅಕೌಂಟ್ ದುಡ್ಡು ಜಮಾ ಮಾಡ್ಲಿಕತ್ತರ್ರಿ. ನೀ ಇಟ್ಟ ಅವ್ರೆಲ್ಲ ಬಂದ್ ಬಂದ್ ನೋಡ್ಲಿಕತ್ತರಿ. ಈಗ ನಾವ್ 4 ಜನ ಅಣ್ಣತಮ್ಮರಿದ್ದೇವ್ರಿ, 32 ಮಂದಿ ಹೆಣ್ಮಕ್ಳು ಅದಾರ್ರಿ. ಮುಂಬೈ, ಪುಣೆ, ಹೈದರಾಬಾದ್ ಇವೆಲ್ಲ ಹಚ್ಚಿಕೊಡ್ತೀನ್ರಿ. ಪುಣಾದಾಗ ನನ್ನ ಸಸಿ ಆಡ್ರಿ, ಆಕಿನೂ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾಳ್ರಿ, ಈಗ ಅಲ್ಲಿ ಕೊಟ್ಟು ಹಚ್ಚಿಕೊಡ್ತೀನ್ರಿ ಸರ್. ಇವೆಲ್ಲ ಪ್ಯಾಕೆಟ್ ಮಾಡಿ ಅಂದ್ರೆ ನೀವು ಇಲ್ಲಿಂದ ಅಲ್ಲಿ ಕಳಿಸ್ತೀರಿ? ಹ್ಮ್, ಕಳಿಸ್ತೀನ್ರಿ. ಪಾರ್ಸಲ್ ಮಾಡ್ತೀರಿ? ಹ್ಮ್, ಪಾರ್ಸಲ್ನು ಮಾಡ್ತೀನ್ರಿ. ಮತ್ತೀಗ ಯಾರೇ ಇದಕ್ಕೆ ಇಡು ಅಂತ ಹೇಳ್ತಾರಲ್ರಿ, ಬಸ್ಸಿ ಹಂಗ ಬೆಂಗಳೂರ ಹಿಂಗ ಬಸ್ಸಿಗೆ ಬಂದ ನಮ್ಮ ಹುಡುಗರು ಇಡ್ತಾವ್ರಿ ಸರ್. ಪಾರ್ಸಲ್ನು ಕೊಡ್ತೀನಿ. ಅಂದ್ರೆ ಇಲ್ಲೇ ಹಳ್ಳಿಗೊಳದಾಗ ಅಟ್ಟು ಎಲ್ಲಾರು ಬೆಳೆತಿರ್ತಾರ್ರಿ, ಮಾರ್ಕೆಟಿಂಗ್ ಆಗ ಅಟ್ಟು ಸುಲಭ ಮಾರ್ಕೆಟಿಂಗ್ ಆಗಲ್ರಿ ಸರ್. ಅಂದ್ರೆ ನೀವೇನು ಮನೆಗೆ ಬಂದು ತಗೊಂಡು ಹೋಗ್ತಾರ ಅಥವಾ ಏನಾದ್ರು ಒಂದು ಹಿಂಗ ಅಂಗಡಿ ಮಾಡಿರಿ ನೀವು? ಈಗ ಒಂದ್ ಅಂಗಡಿ ಹೆಂಗ್ ಮಾಡಿನ್ರಿ ಸರ್, ನಾ ಮನಿಯೊಳಗೆ ರೀ, ನನ್ನ ಅಂಗಡಿ ಹೆಂಗ್ ಮಾಡ್ಬಿಟ್ಟು. ಹ್ಮ್, ಮನಿಯೊಳಗೆ ಒಂದ್ ಅಂಗಡಿ ಹೆಂಗ್ ಮಾಡಿನ್ರಿ, ಮನೆಗೆ ಬರ್ತಾರ್ರಿ. ನಮ್ ತೋಟದ ಹೆಸರು ಹೇಳದ್ರೈತ್ರಿ, ಯಾರಾದ್ರೂ ಬಂದ್ ನಮ್ ತೋಟಕ್ ಹೋಯ್ತಾರ ಹಳ್ಳಿ ಅವರು. ಮತ್ ದೂರ ಹಚ್ಚಿಬಿಟ್ಟು, ಹೈದರಾಬಾದ್ ನನ್ ಮಗಳ ಅದಾಡ್ರಿ, ನೆಗಣಿ ಮಗಳು. ಅಲ್ಲಿ ಹೈದರಾಬಾದಕ್ ಅವ್ರು ಬಂದಕ್ರಮ ಈಗ ಮನೆ ಲಗ್ನಕ್ಕೆ ಬಂದರ್ರಿ. ಇಲ್ಲಿ ಮದ್ವಿ ಇತ್ತು, ಮದ್ವೆ ಒಳಗೆ ನನಗ 10 ಕೆಜಿ ಹಿಟ್ಟ, ಒಂದ್ 200 ರೊಟ್ಟಿ ಹಿಂಗ್ ತೊಂಬಾರಿ ಕಾಕಿ ಅಂದ್ರು. ಅವ್ರಿಗೆ ಅಲ್ಲೇ ಒಯ್ದು ಕೊಟ್ರಿ ಪಾರ್ಸಲ್ ಕೊಟ್ಟ. ಹಿಂಗ ಹಂಗೆ ದಾಟ್ತೀನ್ರಿ. ನಮ್ಮ ಊರನ್ ಹುಡುಗ ಹೈದರಾಬಾದ್ ಹೋತಾನ್ರಿ ಬಸ್ಸಿಗೆ, ಇಂಡಿದಿಂದ. ಆ ಬಸ್ಸಿಗೆ ಇಡ್ತೀನ್ರಿ ಸರ್. ಬೆಂಗಳೂರು ಇಡ್ತೇವ್ರಿ, ಸೊಲಾಪುರದಾಗ ಅದಾರ್ರಿ, ಸೊಲಾಪುರಕ್ಕೆ ಇಡ್ತೀನಿ. ಹಿಂಗ ಎಲ್ಲಾರು ಬಹಳ ಸಹಾಯ ಸರ್ಕಾರ ಆಗ್ಯಾರ್ರಿ. ಇನ್ ಮಾರ್ಕೆಟಿಂಗ್ ಆಗಲಿಲ್ಲ ಅಂದ್ರು ಈಗ ನಮ್ಮ ಆತ್ಮ ಇಲಾಖೆಗೂ ಎಲ್ಲಾರು ಕೊಂಡು ತಗೋತಾರ್ರಿ ಸರ್. ಆತ್ಮದಿಂದ ಆದ್ರೂ ಒಟ್ಟು ಮಂದಿ ಎಲ್ಲರೂ ತಂದ್ರಂದ್ರ ದರ್ ಮೀಟಿಂಗ್ ಬರ್ತಲ್ರಿ, ನಾ 10 ಕೆಜಿ 15 ಕೆಜಿ ಹಿಡ್ತಾರ್ತ, ಎಲ್ಲಾರು ಕೊಂಡು ತಗೋತಾರ್ರಿ. ಯಾರು ಫ್ರೀಯಾಗಿ ತಗೊಂಡಿಲ್ರಿ, ಎಲ್ಲಾರು ದುಡ್ಡು ಜಮಾ ಮಾಡ್ತಾರ್ರಿ. ಆತ್ಮ ಯೋಜನೆಯಿಂದ ನೀವು ಬಹಳಷ್ಟು ಅನುಕೂಲ ಆಗಿದೆ. ಅನುಕೂಲ ಆಗ್ಯಾದ ನೋಡ್ರಿ ಸರ್. ನಾ ಸುರ್ಬಿ ನಂದು ನಾನೇ ಸ್ವಂತ ಹೈನುಗಾರಿಕೆ ಮಾಡುದು ನೋಡಿ ಅದು ಹಂಗೆ ಇದು ಆಯ್ತ್ರಿ. ಅಲ್ಲಿ ಹೋಗಿ ನಾ ಜಾಯಿನ್ ಆಗಿನ್ರಿ. ಈಗ ನಾ 4 ವರ್ಷ 5 ವರ್ಷ ಆಯ್ತು ನೋಡ್ರಿ ಆತ್ಮ ಇಲಾಖೆ ಒಳಗ್ರಿ. ನಾ ಬಹಳ ಇದು ಆಗಿನ್ರಿ ಸರ್. ಅಂದ್ರೆ ನಿಮ್ಮ ಜೀವನ ಬಹಳಷ್ಟು ಬದಲಾವಣೆ ಬದಲಾವಣೆ ಆಗ್ಯದ್ರಿ ಸರ್. ಆತ್ಮ ಇಲಾಖೆದಿಂದ ನನ್ಗ ಜೀವನ ಬಹಳ ಬದಲಾವಣೆ ಆಗ್ಯದ್ರಿ. ಹೆಂಗ ಈಗ ಮೊದ್ಲು 4 ವರ್ಷದ ಹಿಂದೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಆದಾಯ ಇತ್ತು ನಿಮ್ದು, ಈಗಿನ ಪರಿಸ್ಥಿತಿ ನೋಡಿದ್ರೆ ಒಂದ್ 5 ವರ್ಷದೊಳಗ ಸಾಕಷ್ಟು ಆದಾಯ ನಿಮಗೆ ಬರ್ತಾ ಇದೆ? ಬರ್ತದ್ರಿ ಸರ್. ಎಷ್ಟು ಅಂದಾಜ್ ಎಷ್ಟು ಬೆಳವಣಿಗೆ ಆಗ್ಯದ ಅಂತೀರಿ ನಿಮ್ ಜೀವನದೊಳಗ? ನನ್ ಬೆಳವಣಿಗೆ ಚಲೋ ಆಗ್ಯದ್ರಿ ಸರ್. ಮೊದ್ಲು ನೀವು ಎಷ್ಟು ಗಳಿಸ್ತಾ ಇದ್ರಿ, ಈಗ ಎಷ್ಟು ಗಳಿಸಾಗತ್ತೀರಿ? ಈಗ ಹೆಚ್ಚಾಗ್ಯದ್ರಿ ಸರ್ ಒಂದ್ ಸ್ವಲ್ಪ ಆದಾಯ. ಈಗ ನಮ್ ಅಂದಾಜು ನನಗೆ ಒಂದು ಶೇಕಡಾವಾರು ಹೇಳ್ರಿ. 50% ಹೆಚ್ಚಾಗಿದ್ದು, 100% ಹೆಚ್ಚಾಗಿದ್ದು? ಇಲ್ಲ, 50% ಹೆಚ್ಚಾಗ್ಯದ್ರಿ ಸರ್. ಅರ್ಧಕ್ಕದ್ರ ನನ್ ಫರಕ್ ಆಗ್ಯದ್ರಿ ಸರ್. ಒಣ ಬೇಸಾಯದಿಂದ ಬರ್ಬೇಕಲ್ಲ ಈ ಸಲ. ಎಲ್ಲಾರು ಯಾರು ಏನು ಬೆಳಿಲಿಲ್ರಿ ಸರ್. ಎಲ್ಲಾ ತೊಗರಿ ಒಣಗಿ ನೆಲಕ್ ಬಿದ್ದುರಿ. ಏನ್ ನಿನ್ ದೇವ್ರ ಹೇಳ್ದಂಗ ಆಗ್ಯಾದ ನೋಡು ಅಂತ ಹೇಳತಾರ್ರಿ. ಈಗಟ್ಟು ಒಂದ್ 60-70 ಕಟ್ಟು ಮೆಕ್ಕೆಜೋಳ ಆತದ್ರಿ ಸರ್. 6 ಕಟ್ಟು ಸಾವಯವದಾಗ ಬೆಳೆದು ಸ್ವಂತ ಛಜ್ಜಿ ಸುಮ್ಮನೆ ಹೊರಗೆ ನೇಲ್ಕೊಂಡು ತೋಳಿ ಹ್ಯಾಂಗಿರ್ತಾವ ಹ್ಯಾಂಗಿಲ್ಲ. ಈಗ ನನ್ ಮೇಲೆ ಜನ ವಿಶ್ವಾಸ ಇಟ್ಟದಂದ್ರ ಜನದ ಮೇಲೆ ನಾ ವಿಶ್ವಾಸ. ಯಾವುದೋ ಎಲ್ಲೋ ಬೆಳೆದು ಏನು ಹೇಳೋದಿಲ್ರಿ ಸರ್. ಬರೋಬ್ಬರಿ ಅವ್ರಿಗೂ ಪದಾರ್ಥಗಳನ್ನ ಪದಾರ್ಥಗಳನ್ನೇ ಕೊಡ್ಬೇಕಲ್ಲ. 6 ಪದಾರ್ಥ ಅವ್ರು ಬಂದು ನೋಡಿ ಒಂದ್ ದೊಡ್ಡ ಫಂಕ್ಷನ್ ಮಾಡಿದೇವ್ರಿ ನಾವು ಹೊಲದಾಗ ಮೊನ್ನೆ. ಈಗ ಆತ್ಮ ಇಲಾಖೆದಿಂದ ಒಂದ್ ಫಂಕ್ಷನ್ ಮಾಡಿದ್ರೆ ಎಲ್ಲಾ ರೈತರು ಬಂದು ನೋಡಿ ಹೋಗಿ ಮತ್ ಹೊಳ್ಳಿ ಹೊಳ್ಳಿ ರೈತರು ಬಂದು ನವಣಿ ಹೊಲ ನೋಡಿದ್ರಿ. ಇಂಡಿ ತಾಲೂಕಿಗೆ ಫಸ್ಟ್ ನವಣಿ ಹೊಲ ಬಂದದ್ರಿ ಸರ್. ಅಟ್ ಚಂದ ಬೆಳಿ ಬಂದಿತ್ತು ಅಂದ್ರ ನಾವು ಹೇಳಿದ್ರು ಒಂದೇ ಆಗಿರ್ಬೇಕು. ಬಂದ್ ರೈತರು ನೋಡಿ ಊಟ ಮಾಡಿದ್ರು ಒಂದೇ ಆಗಿತ್ತು. ಇಷ್ಟ ದಿನ ನಾ ಸಜ್ಜಿ ಬೆಳಿತಿತ್ತಿಲ್ರಿ, ಲಾಗೋಡಿ ಬಹಳ ಅದ, ಎಲ್ಲಿ ಬೆಳೆಯದತ್ ಹೇಳಿ. ಈ ಸಲ ಇಲ್ಲ, ನಾವೇ ಸ್ವಂತ ಬೆಳೆಯನಂದ್ರಿ ನಮ್ಮ ಮಾಲಕರು. ಅದಕ್ಕಂದ್ ಸ್ವಂತ ಬೆಳೆದ ನಮ್ಮ ಮಾಲಕರು ಪ್ರೋತ್ಸಾಹರ. ಇದಕ್ಕ ಇಲ್ಲ ಬೆಳೆಯನಂದ್ ಈಗ ಸ್ವಂತ ಬೆಳೆದೇ ನನ್ನ ಒಂದ್ 10 ಕಟ್ಟಿ ಸಜ್ಜಿ ಆಗ್ಯದ್ರಿ ಸರ್. ಒಂದ್ 20 ಕಟ್ಟಿಗೆ ನವಣಿ ಆಗ್ಯದ್ರಿ. ಇನ್ನ ರಾಗಿ ರಾಶಿ ಮಾಡ್ಬೇಕ್ರಿ, ಉದಲ್ ರಾಶಿ ಮಾಡ್ಬೇಕ್ರಿ. ಈ ಕರಿ ನವಣಿ, ಕೆಂಪು ನವಣಿ, ಬಿಳಿ ನವಣಿ ಇಷ್ಟು ಕೂಡಿ 20 ಕಟ್ ಆಗ್ಯದ್ರಿ. ಈಗೆಲ್ಲ ಇವೆಲ್ಲ ಸ್ವಂತ ನಾನು ಹೊಲದಾಗೆ ಮಾಡ್ತೀನ್ರಿ. ನಾ ಗಿರ್ಣಿ ಒಳಗೂ ಸ್ವಂತ ಒಡಸ್ಕೊಂಡು ಬರ್ತೀನಿ. ಎಲ್ಲ ಅದರದ್ದು ಎಲ್ಲ ತರ ಪದಾರ್ಥನು ತಯಾರು ಮಾಡ್ತೀನಿ. ಇಷ್ಟೆಲ್ಲ ಬೆಳಿತಾ ಇದ್ದೀರಿ, ಇಷ್ಟೆಲ್ಲ ಪದಾರ್ಥಗಳನ್ನ ಮಾಡ್ತಾ ಇದ್ದೀರಿ, ಮತ್ತೆ ಇನ್ನು ಯಾವ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡಿರಿ? ಸಾಕಷ್ಟು ನಮಗ್ ಮಾಡೋದಕ್ಕೆ ಅದಾವ, ಇಲ್ಲಿ ಪದಾರ್ಥಗಳದಾವ ಮಾಡಬೇಕು ಅಂತಂದ್ರೆ ಇನ್ನು ಯಾವ ಉಳಿದಾವ ನೀವು ಮಾಡ್ಬೇಕು ಅನ್ನುವಂಥದ್ದು? ನಂದೇನು ಇನ್ನು ಮಾಡ್ಬೇಕು ಅನ್ನೋದು, ಅದು ಅಂಗನವಾಡಿಗೆ ಹೋಗಿ ಎಸ್ಸಲ ಟ್ರೈನಿಂಗ್ ಕೊಟ್ಟಿನ್ರಿ ಅಂಗನವಾಡಿ ಇಲಾಖೆಗೆ ರೀ, ಬಿಸಿ ಊಟಿಗೆ ಬರೇ ಎಲ್ಲರೂ ಬರೇ ಭಾಷಣ ಮಾಡ್ತೀರಿ ಹೇಳ್ತೀರಿ, ಒಟ್ಟು ಸಪ್ಲೈ ಆಗ್ಲಿ ತಯಾರಿಲ್ಲ. ನಾ ಒಬ್ಬಕ್ಕೆ ಎಲ್ಲ ಕಡೆ ಪರಿಚಯ ಅದ, ನಾ ಮಾರ್ಕೆಟ್ ಮಾಡ್ತೀನಿ. ಈ ಉಳಿದ ರೈತರು ಏನು ಒಂದು 7-8 ರೈತರು ಕೇಳ್ಯಾರ, ನಾನು ನವಣಿ ಕೊಂಡು ತೋತ್ರೇನು, ನಾನು ನವಣಿ ಕೊಂಡು ತೋತ್ರೇನು ನೀವು ಅಂತೇಳಿ ಕೇಳಿದಾರ್ರಿ. ಅಂದ್ರೂ ನಾ ಅವ್ರಿಗೆ ಏನ್ ಹೇಳ್ದೆ, ನಿಮ್ ಮನಿಯೊಳಗೆ ಜೋಳದಾಗ ಹಾಕಿ ಬಿಸ್ಕೊಂಡು ಬರ್ರಿ, ನಮ್ಗೆ ತಿಂಗಳಿಗೆ ಒಂದ್ ಕಟ್ಟು ನವಣಿ ಖಾಲಿ ಮಾಡ್ತೀನಿ ನಾ. ನೀವ್ ಮಾರ್ಕೆಟಿಂಗ್ ವಿಚಾರ ಮಾಡ್ಬೇಡ್ರಿ, ನಿಮ್ ಜೋಳದಾಗ ಬೀಸ್ರಿ, ಚಜ್ಜಿ ಒಳಗ್ ಬೀಸ್ರಿ, ಕಾರ್ಚಿಕಾಯಿ ಮಾಡ್ರಿ. ಈಗ ಈಗ ಬತ್ರಿ ದೀಪಾವಳಿಗೆ ಹಲವಾರು ಪದಾರ್ಥ ಎಲ್ಲ ಇಸ್ಕಾರಿ ತಂತಿತ್ತೇವ್ರಿ ನಾವು ಸರ್, ನಾವು ಒಟ್ಟ ತರಂಗಿಲ್ರಿ. ನಾ ಅದ್ರೊಳಗೆ ಚಕ್ಲಿ ಮಾಡ್ತೀನ್ರಿ, ಅದ್ರೊಳಗೆ ಕಾರ್ಚಿಕಾಯಿ, ಕಾರ್ಚಿಕಾಯಿ ಎಲ್ಲ ರವಾದು ಅದ್ರು ಇದ್ರು ಮಾಡ್ತಾರ. ನಾ ಎಳ್ಳು ಮತ್ತು ಅದು ನವಣಿ ಹಿಟ್ಟ ಬೆಲ್ಲ ಶೇಂಗಾದ ಒಮ್ಮಕ್ ಟೇಸ್ಟಿಗೆ ಅಂದ್ರೆ ಈಗಿನ ಹುಡುಗರು ಟೇಸ್ಟ್ ಆತಾವಲ್ರಿ, ಶೇಂಗಾದ ಕುಟ್ಟ ಮಿಕ್ಸ್ ಮಾಡಿ ಕಾರ್ಚಿಕಾಯಿ ಮಾಡಿದ್ರೆ ಇಡ್ಲೆ ತಿಲ್ಲಿ ಅನ್ನಂಗ ಆತಾವ್ರಿ. ಈ ದೀಪಾವಳಿಗೆ ನಾ ಅದ್ರದೇ ಕಾರ್ಚಿಕಾಯಿ ಮಾಡ್ತೀನಿ. ನಾ ಎಲ್ಲರಿಗೂ ಹೇಳ್ತೀನಿ, ನಮ್ ಫ್ಯಾಮಿಲಿ ತವ್ರ ಮನೆಗೆ ಇವತ್ತೇ ಅಲ್ಲಿದೆ ಬಂದಿನ್ರಿ, ನಾ ಅವ್ರಿಗೆ ಹೇಳ್ದೆ ನೀ ದೀಪಾವಳಿ ಸಂತಿ ಮಾಡ್ಬೇಡಪ್ಪ, ನನ್ಗೆ ಎಟ್ ಕೊಡ್ತಿ, ನಂಗೆ ದುಡ್ಡು ಕೊಡು, ನಿನ್ಗೆಲ್ಲ ನಾ ಪ್ಯಾಕಿಂಗ್ ಮಾಡಿ ಹೆಸರು ಕೊಡ್ತಾ, ನೀವು ಒಟ್ಟ ಯಾರು ಹೈರಾಣ ಆಗ್ಬೇಡ್ರಿ. ನೀವೆಲ್ಲ ಮತ್ ನಾ ಬೀಸಿ ಹಿಟ್ಟು ಕುಡ್ದು ನೀವು ಮಾಡುದು ಏನು ಮಾಡುದು, ನಮ್ಮ ಮನೆಯೊಳಗಿನೇ ಗೋಧಿ ಹಿಟ್ಟು, ನಮ್ಮ ಐದ ಹಿಟ್ಟು ವಾಪಸ್ ಅಲ್ರಿ ಸರ್. ಮನೆಗೆ ನಮ್ಮ ಹೊಲ್ದಾಗ ಬೆಳೆದು ಗೋಧಿ ಹಿಟ್ಟಿಲೆ ಚಾಳಸಿ ಎಲ್ಲ ತಗೊಂಡು ಕಾರ್ಚಿಕಾಯಿ ಹೋಳಿಗೆ ಇದ್ರದೆಲ್ಲ ರೆಡಿ ಮಾಡಿ ಎಲ್ಲರಿಗೆ ಪ್ಯಾಕಿಂಗ್ ದೀಪಾವಳಿ ಹಚ್ಕೊಡ್ತೀನಿ, ಎಲ್ಲರೂ ದುಡ್ಡು ಹಾಕ್ತಾರ. ಇಷ್ಟೆಲ್ಲ ಬೇರೆ ಬೇರೆ ತಿನಿಸು ಮಾಡಬೇಕು ಅಂತಂದ್ರೆ ಬಹಳಷ್ಟು ನೀವು ನಿರ್ವಹಣೆ ಮಾಡಬೇಕಾಗ್ತದೆ, ಟೈಮು ಸಾಕಷ್ಟು ನೀವು ಮ್ಯಾನೇಜ್ ಮಾಡ್ಬೇಕಾಗ್ತದೆ. ಮುಂಜಾನೆಯಿಂದ ಎಲ್ಲಿ ತನಕ ನಿಮ್ದು ಹೆಂಗಿರ್ತದ ನಿಮ್ ದಿನಚರಿ? ಮುಂಜಾನೆ ಎದ್ರೆ 8:30 ತನಕ ನಾ ಹೊರಗಿರ್ತೀನಿ, 8:30 ತನಕ. ಯಾಕಂದ್ರೆ ಅಟ್ಟು ದನಗಳು ಒಬ್ರಿಗೆ ನಿಗಲ್ರಿ, ಅವ್ರ ಕೈ ಕೈಗೆ ಹೆಂಡಕಸ್ ಮಾಡೋದು, ಮೇವು ಕಡ್ಯೋದು, ಚಂದಿ ಕೊಡೋದು, ಹಿಂಡದು, ಕುರಿ ಅದಾವ್ರಿ, ಕುರಿ ಕಟ್ಟೋದು, ಬಿಚ್ಚೋದು ಎಲ್ಲ ಮಾಡಿ ಆಯ್ತು ಝಳಕ ಮಾಡಿ ಒಂದ್ ತಾಸು ದೀಡ್ ತಾಸು ಅಡಿಗೆಗೆ ತೋತೀನ್ರಿ ಸರ್. ಅಡಿಗೆ ತಗೊಂಡು ಒಟ್ಟ 11:30 ಅಟ್ಟಿಗೆ ನಮ್ಮ ಮನೆಯಂದೆಲ್ಲ ಕ್ಲಿಯರ್, ದನಗಳದು ಮನೆಯಂದೆಲ್ಲ ಕ್ಲಿಯರ್ ಮಾಡ್ತೀರಿ. 11:30 5 ಗಂಟೆ ತನಕ ಹೊಲ್ದಾಗ ಹೋಗ್ತೇವ್ರಿ. ಮಧ್ಯಾಹ್ನದಾಗ ಒಂದ್ ಸ್ವಲ್ಪ ರೆಸ್ಟಿಗೆ ಬಿಡ್ತೇವ್ರಿ, ಊಟ ಮಾಡ್ತೇವೆ. ಅಲ್ಲೇ ತೋಟದಾಗೆ ವಸ್ತಿದಾಗೆ ನಮ್ಮ ಮನೆ ಅದರಿ. ಮಾಡಿ ಮತ್ತೆ ಚಂಜಿನಾಗ ನಾವು ಎಲ್ಲ ಮತ್ತೀವಿ, ರಾತ್ರಿ 10:00 ತನಕ ಅಡಿಗೆ ಮಾಡಿ ಮತ್ತಿದೆ ಎಲ್ಲ ದಿನ ಒಂದೊಂದು. ಈಗ ಒಂದ್ 7-8 ದಿವಸ ಹಬ್ಬದಲ್ರಿ, ದಿನ ಒಂದ್ ಪದಾರ್ಥ ಆಕಿಗೆ ಒಬ್ಬಾಕಿಗೆ ಅರ್ವಿನೇ ತಗೊಂಡ್ಬಿಟ್ಟಿನ್ರಿ, ಬರ್ತಾಳ ಆಕಿನ ಜೊತೆ ನಾ ದಿನ ಒಂದ್ ಪದಾರ್ಥ ರೆಡಿ ಮಾಡ್ಕೊತ ಕುಂಡಿರ್ತೀನಿ ಸರ್. ಈಗ ಇಂಥ ಒಂದು ಉದ್ಯೋಗವನ್ನ ನಾವು ಬೆಳೆಸಬೇಕು ಅಂತಂದ್ರ ಸಾಕಷ್ಟು ಅವಕಾಶಗಳಾವ ನಿಮ್ಗೆ ಬೆಳೆಸೋದಕ್ಕೆ. ಈಗ ನಿಮ್ಮೆಲ್ಲ ಜನ ವಿಶ್ವಾಸ ಇಟ್ಟಿದ್ದಾರೆ, ಒಳ್ಳೆ ಒಂದು ಸಾವಯವ ಪದಾರ್ಥ ಇವರಿಂದ ಸಿಗುತ್ತದ ನಮಗ ಅನ್ನುವಂತದ್ದು ಒಂದು ಭಾವನೆ ಇದೆ. ಇದನ್ನ ನಾವು ಉದ್ಯಮವನ್ನ ಬೆಳೆಸಬೇಕು ಅಂತಂದು, ಆಮೇಲೆ ಬೇರೆ ಹೆಣ್ಮಕ್ಳಿಗೆ ಸಹಿತ ಯಾರಿಗೆ ಕೆಲಸ ಇಲ್ಲ ಅಂತ ಹೇಳಿ ಅಂತ ಇದ್ದಾರೆ ಹಳ್ಳಿ ಒಳಗೆ, ಅವರಿಗೂ ಕೂಡ ಕೆಲಸ ಕೊಡುವಂತಹ ಒಂದು ಸಂದರ್ಭ ನಿಮ್ಮ ಮುಂದದ. ಬೇಕಾದಂಗೆ ನೀವು ಅವರಿಗೆ ಸಹಾಯ ಮಾಡಬಹುದು. ಇಂಥದ್ದು ವಿಚಾರ ಮಾಡಿ ಏನು ಹೆಣ್ಮಕ್ಳಿಗೆ ಕಲಿಸುವಂತದ್ದು ಕೆಲಸ ಮಾಡ್ತಾ ಇದ್ರಿ ತಾವು? ಮಾಡ್ತೀನಿ ಸರ್. ಈಗ ಅವ್ರಿಗೆ ಕಲಿಸ್ಲಿಕ್ಕೀನ್ರಿ ಸರ್. ಹಳ್ಳಿ ಒಳಗೆ ನನಗದು ಮಾರ್ಕೆಟಿಂಗ್ ಹೆಚ್ಚಾಗಲ್ಲ ಆಗ್ಯದ, ಅದ್ರ ಸಲುವಾಗಿ ನನಗೊಂದು ಮುಂದಕ್ಕೆ ಹೋಗ್ತದ್ರಿ. ಮಾಲಿಗೆ ಸದ್ಯ ವಿಜಯಪುರಕ್ಕೆ ಹೋಗ್ತದ್ರಿ, ಆ ಕಾಡಿ ಈ ಕಾಡಿ ಹೈದರಾಬಾದ್ ಹಚ್ಕೊಡ್ತೀನಿ, ಬೆಂಗಳೂರು ಹಚ್ಕೊಡ್ತೀನಿ, ಇಂಡಿ ಹಚ್ಕೊಡ್ತೀನಿ. ಅಂದ್ರ ಹಳ್ಳಿ ಒಳಗೊಳದಾಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಬೆಳಿತಾರ್ರಿ. ಅಂದ್ರೆ ಈಗ ನಮ್ಮ ಆತ್ಮ ಯೋಜನೆ ಒಂದ್ ಸ್ವಲ್ಪ ಹಳ್ಳಿ ಒಳಗೆ ಎಲ್ಲ ಕಡೆ ಹಂಗೆ ಪ್ರಚಾರ ಮಾಡಿ ಬೆಳೆಸ್ಯಾರ್ರಿ. ಈಗ ನಾ ಯಾರೇ ತಗೊಂಡ್ರು ನನ್ ಕಡೆ ನಿಮಗ ಸರ್ಗಳಿಗೆ ತೋಳಕ ದುಡ್ಡು ಹೆಚ್ಚಿರ್ತಾವ, ಇದೊಂದ್ ಸ್ವಲ್ಪ ಇದು ಕಾಸ್ಟ್ಲಿ ಅದರಿ. ಅಂದ್ರ ಚಲೋ ಮಾಲ್ ಇರ್ತದ, ಕಾಸ್ಟ್ಲಿ ಅದ. ಈ ರೈತರಿಗೆ ತಗೊಂಡ್ ಉಳಕಾಗಲ್ಲ, ಅವ್ರ ಕಡೆ ನನಗ್ ದುಡ್ಡು ತೋಳೋದ್ ಇಷ್ಟ ಇಲ್ರಿ. ಅವ್ರಿಗೆ ಏನ್ ಹೇಳ್ತೀನಿ, ನಿಮ್ ಮನೆಯೊಳಗೆ ಮಾಡ್ರಿ, ನಾ ಬಂದ್ ನಿಮ್ಗೊಂದ್ ಸ್ವಲ್ಪ ಹೇಳ್ತೀನಿ, ಇಲ್ಲ ಫೋನ್ ಹಚ್ಚಿ ಕುಡ್ರಿ, ನಾ ನಿಮ್ ಮನೆಯೊಳಗೆ ಹ್ಯಾ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಅಂತೇಳಿ ನಾ ಹಳ್ಳಿಗೊಳದಾಗ ಹೆಚ್ಚ ನವಣಿ ಬೆಳೆದಿದೇವತ್ತಂದ್ರ ನನ್ ಕಡೆ ಮಾಲ್ ತಗೋಬೇಡ್ರಿ ಅಂತ ಹೇಳ್ತೀನಿ ಸರ್. ನಾವ್ರಿ ನೇರವಾಗಿ ನನ್ ಪಟ್ಟಣ ಶೆಟ್ಟಿ ಸರ್ ನಾ ಹ್ಯಾಂಗ್ ಕಲ್ತಾರಂದ್ರ ನಾ ಹಂಗ್ ಮಂದಿಗೆ ಹೆಲ್ಪ್ ಮಾಡ್ತೀನಿ ಸರ್. ಸಾಲಿಗಳಿಗೆ ಹೋಗಿ ವಾರದಾಗ ಒಂದಿನ ಸಾಲಿಗಳಿಗೆ ಹೋಗಿ ಹೇಳ್ತೀನಿ. ಆದ್ರ ಮುಂದ್ ಒಟ್ಟ ಎಲ್ಲಾರು ಭಾಷಣ ಮಾಡಿ ಹೋತಾರ್ರಿ ಎಲ್ಲ ಸರ್ಗಳು. ಮುಂದ್ ತರೋರು ಪಟ್ಟಣ ಶೆಟ್ಟಿ ಸರ್ ಒಂದು. ಆದ್ರ ನನ್ ಮಾರ್ಕೆಟಿಂಗ್ ಆಗ್ಲಿಕತ್ತದ ಖರೆ. ನಾ ಏನತ್ತೀನ್ರಿ, ಅಂಗನವಾಡಿಗ್ರಿ ಇದೊಂದೇ ನನ್ ಬೇಡಿಕೆ. ಅಂಗನವಾಡಿಗ್ರಿ ಮತ್ ಬಿಸಿ ಊಟಿಗೆ ಇವೆಲ್ಲ ನನಗ್ ಸಪ್ಲೈ ಆಗ್ಬೇಕ್ರಿ. ಅಂದ್ರ ರೈತರದ ಎಲ್ಲಾ ಮಾಲ್ ಕಿತ್ತದ, ನಮ್ ಬೆಳಿ ಕೌಸ್ ಬರ್ತದ, ನೀರ್ ಇಲ್ಲಾರ್ದೆ ಬೆಳೆಯದ್ರಿ ಸರ್. ಯಾವಾಗ ಔಷಧ ಹೊಡೆಯೋದಿಲ್ಲ, ಎಣ್ಣೆ ಹೊಡೆಯೋದಿಲ್ಲ, ಏನು ಇಲ್ರಿ. ಈಗೇನ್ ನೀವು ಹೊಲದೊಳಗೆ ಬೆಳಿತೀರಿ, ಎಷ್ಟ್ರ ಮಟ್ಟಿಗೆ ಅದು ನಿಮ್ಮ ಈ ತಿನಿಸುಗಳನ್ನ ತಯಾರು ಮಾಡೋದಕ್ಕೆ ಉಪಯೋಗ ಆಗ್ತದ? ಸಂಪೂರ್ಣವಾಗಿ ಖಲಾಸ್ ಆಗ್ತದ ಅಥವಾ ಇನ್ನು ನೀವು ಬೇರೆ ಕಡೆಯಿಂದ ಈಗಾಗ್ಲೇ ಹೇಳ್ದಂಗ ಬೇರೆ ಕಡೆಯಿಂದ ಖರೀದಿ ಏನಾದ್ರೂ ಅಥವಾ ತಂದು ಕೊಡುವಂತದ್ದು ಏನಾದ್ರೂ ಮಾಡ್ಕೊಳ್ತಾ ಇದ್ದೀರಿ? ಇನ್ನ ನಾ ಖರೀದಿ ಮಾಡಿಲ್ರಿ ಸರ್, ನಾನೇ ಬಹಳ ಬೆಳೆಯಕತ್ತೀನಲ್ರಿ ಸರ್. ಎಷ್ಟು ಬೆಳಿತಾ ಇದ್ದೀರಿ ಅದೆಲ್ಲ ಸಂಪೂರ್ಣವಾಗಿ ನಾನೇ ಖಾಲಿ ಮಾಡ್ಕೊಳಕತ್ತೀನಿ ಸರ್. ಅದಕ್ಕಿಂತ ಹೆಚ್ಚಾಗಬೇಕು, ನನಗೆ ಹೆಚ್ಚು ಬೆಳಿಬೇಕು. ನೋಡ್ರಿ ಸರ್, ಹೆಚ್ಚು ಬೆಳಿತಾನ ನಾನೇ ತೋತಿನಲ್ಲ. ಈಗ ಎಷ್ಟು ಬೆಳಿತಾ ಇದ್ದೀರಿ? ಬೆಳೆದಿದ್ದೆಲ್ಲ ನಿಮಗೆ ಉಪಯೋಗ ಆಗ್ತಾ ಇದೆ. ನಾನು ಬೆಳಿತಾ ಇದ್ದೀರಿ ಈಗ? ನಾವೊಂದು 20 ಕ್ವಿಂಟಲ್ ತನಕ ಬೆಳಿತೀನಿ ನೋಡ್ರಿ ಸರ್. 20 ಕ್ವಿಂಟಲ್? ಎಷ್ಟು ಸೀಸನ್ ಇದು, ಎಷ್ಟು ದಿವಸಕ್ಕಿದು? ಒಂದ್ ವರ್ಷಕ್ಕೆ 20 ಕ್ವಿಂಟಲ್ ಬೆಳಿತೀನಿ. 20 ಕ್ವಿಂಟಲ್ ಕೆಂಪ್ ನವಣಿ ಆಗ್ತದ್ರಿ, ಮತ್ ಹತ್ತು ಕ್ವಿಂಟಲ್ ಬಿಳಿ ನವಣಿ ಆಗ್ತದ್ರಿ, ಕರಿ ನವಣಿನೆ ಸ್ವಲ್ಪ ಆಗ್ತದ್ರಿ ಸರ್. ಯಾಕಂದ್ರೆ ಅದು ರುಚಿ ಇರ್ತದ. ಎಷ್ಟು ಬಿನ ಬೆಳೆಸ್ಬೇಕಂದ್ರೆ ಅದು ಗುಬ್ಬಿ ಎಲ್ಲ ತಿಂದು ಖಾಲಿ ಮಾಡ್ತಾವ್ರಿ ನೋಡ್ರಿ ಸರ್. ಅದೇ ಥೋಡೆ ಆಗ್ತದ್ರಿ, ಅದ 1/2 ಕ್ವಿಂಟಲ್ ತನ ಇಷ್ಟೇ ಆಗ್ತದ್ರಿ. ಊದಲ ಕೊರ್ಲಿ ಅವು 2 ಕ್ವಿಂಟಲ್ ಆತಾವ್ರಿ. ಅವೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ, ನವಣಿ ಹೆಚ್ಚು ವಾಪರಿಸ್ತೀನಿ ಸರ್. ಅವೊಂದ್ ಸ್ವಲ್ಪ ಒಗರು ಹತ್ತವ್ರಿ, ಅಂದ್ರೆ ಮಕ್ಳ ಬಾಯಿಗೆ ರುಚಿ ಬರಲ್ರಿ. ಊದಲ ಮತ್ತು ಕೊರ್ಲಿ ಒಂದ್ ಸ್ವಲ್ಪ ಒಗರು ಹತ್ತದ್ರಿ ಸರ್. ಅದಕ್ಕಂದು ಅವ್ ಸ್ವಲ್ಪ ಸ್ವಲ್ಪ ಹೆಚ್ಚು ವಾಪರಿಸ್ತೀನಿ, ನವಣಿ ಹೆಚ್ಚು ವಾಪರಿಸ್ತೀನಿ, ಕರಿ ನವಣಿ ಕೆಂಪ್ ನವಣಿ. ಅಂದ್ರೆ ನೀವು ಬೆಳೆದಿದ್ದೀರಲ್ಲ, ನೀವು ನಂದ ನಾ ಖಾಲಿ ಆತಾವ್ರಿ ಸರ್. ಇನ್ನು ಮುಂದಿನ ದಿವಸಗಳಲ್ಲಿ ವಿಸ್ತಾರ ಮಾಡಬೇಕು ಅಂತಂದ್ರೆ ನೀವು ಬೇರೆ ಕಡೆಯಿಂದ ಖರೀದಿ ಮಾಡಿ ಅನುಕೂಲ ಆಗುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಬೇಕು. ನಿರ್ಮಾಣ ಮಾಡ್ಬೇಕಾಗಿದ್ರಿ ಸರ್. ಅದನ್ನೇನಾದ್ರೂ ಪ್ಲಾನ್ ಮಾಡಿರಿ, ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಇನ್ನ ಅದೇ ಪ್ಲಾನ್ ಇಲ್ರಿ ಸರ್. ಇನ್ ಸರ್ ಏನ್ ಪ್ಲಾನ್ ಮಾಡಿ ಕೊಟ್ಟಕ್ರೆ, ಅವ್ರು ಟ್ರೈನಿಂಗ್ ಕೊಟ್ಟಕ್ರೆ, ನಾ ಅದು ಮುಂದೆ ಪ್ಲಾನ್ ನೋಡ್ರಿ ಸರ್. ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ ಇಲ್ಲಿ ತನಕ, ಏನಪ್ಪ ಸುಮಾರು ಈಗ 4-5 ವರ್ಷ ಅಂದ್ರೆ, ಒಂದ್ 5-10 ವರ್ಷ ಅಂತಂದ್ರೆ, ಈಗ ಒಂದ್ ಸ್ವಲ್ಪ ನಾವು ಬದಲಾವಣೆಯನ್ನ ಕಾಣ್ತಾ ಇದ್ವಿ. ಮೊದ್ಲ ಏನು ಜನ ಏನಪ್ಪ ಇದು ನವಣಿ ಏನ್ ತಿನ್ನೋದು, ಸಾವಿ ಏನ್ ತಿನ್ನೋದು, ಇದೆ ಅಂತದ್ದು ಅನ್ನುವಂತದೊಂದು ಭಾವನೆ ಅವರಲ್ಲಿ ಇತ್ತು. ಆದ್ರೆ ಈಗ ನೀವು ನೋಡುವಂಗ ಹೆಂಗ್ ಬದಲಾವಣೆ ಆಗಿದೆ ಜನರ ಮನಸ್ಸಿನೊಳಗ? ನವಣಿ ಬಗ್ಗೆ ಪ್ರೀತಿ ಹೆಚ್ಚಾಗ್ಯದನೋ, ಏನು ಅಕ್ಕಿ ಬಗ್ಗೆ ತಾತ್ಸಾರ ಹೆಚ್ಚಾಗ್ಯದನೋ, ಏನ್ ನಿಮ್ಮ ಅನುಭವ ಅದ ಅಂತೀರಿ ಸರ್? ಇದು ನವಣಿ ಬಗ್ಗೆ ಪ್ರೀತಿ ಹೆಚ್ಚಾಗ್ಯದ್ರಿ. ಈಗ ಕೆಲ್ಲರೂ ಬಿಡ್ಲಾಕತ್ತಾರ್ರಿ ನವಣಿ ಬಗ್ಗೆ. ಈಗ ಹಲವಾರು ಜಡ್ಡು ಬರ್ಲಾಕತ್ತಾವ್ರಿ, ಹಲವಾರು ಜಡ್ಡಿನಿಂದ. ಈಗ ಎಲ್ಲಿ ಬಿ ದವಾಖಾನಿಗೆ ಹೋದ್ರ ಅವ್ರು ಪೌಷ್ಟಿಕ ಆಹಾರ ತಿನ್ರಿ, ನವಣಿ ತಿನ್ರಿ. ಅವರು ದವಾಖಾನಿಯಾಗೂ ಹೇಳಕತ್ತಾರ್ರಿ, ಪಟ್ಟಣ ಶೆಟ್ಟಿ ಸರ್ನು ಹೇಳತಾರ್ರಿ. ಹಿಂಗ ಹಲವಾರು ಕಡೆ ಈಗ ನವಣಿದ ಇದು ಹೆಚ್ಚಾಗ್ಲಿಕತ್ತದ್ರಿ. ಈಗ ನನ್ಗೆ ಹಲವಾರು ದಿನದಲ್ಲಿ ನವಣಿ ಮೊಟ್ಟ ಮಾರ್ಕೆಟಿಂಗ್ ಇದೀತಿಲ್ರಿ. ಈಗ ಎಲ್ಲರೂ ಹಿಟ್ಟದೇನು ನವಣಿ ಎಕ್ಕದವೇನು ಈಗ ಎಲ್ಲರೂ ಕೇಳ್ತಾರ್ರಿ ಸರ್. ಈಗ ಎಲ್ಲರಿಗೆ ಬಹಳ ಜನಕ್ಕೆ ಇದು ಎಂದಿದು ಕೊರೋನಾ ಜಡ್ಡು ಬಂದಂದ್ ಹೋದಾನ ಹಿಡಿದು ಅಂತಾರೆ ಎಲ್ಲಾರು ಹಳ್ಳಿ. ಇದು ನಾವು ಹಿಂದಿನ ಹಿರಿಯರ ಪದಾರ್ಥ ತಿನ್ಬೇಕು, ಭಾವನೆ ಬಂದದ್ ನೋಡ್ರಿ ಸರ್. ಈಗ ಕಳ್ಕೊಂಡದ್ದು ನಾವು ಹುಡುಕ್ಯಾಡ್ಲಕತ್ತಿದೇವ್ರಿ, ಹುಡುಕ್ಯಾಡ್ತಿಲ್ಲಕತ್ತಿದೇವ್ರಿ. ಅಂದ್ರ ಈಗ ಮತ್ತೆ ಆರೋಗ್ಯವನ್ನ ಪಡೆಯುವಂತ ಒಂದು ನಿಟ್ಟಿನೊಳಗೆ ನಾವು ಕೆಲಸ ಮಾಡಬಹುದು. ಈ ಒಂದು ನವಣಿಯಾಗ್ಲಿ ಸಿರಿಧಾನ್ಯಗಳನ್ನ ಬೆಳೆಸಿ ಅದನ್ನ ನಮ್ಮ ಆರೋಗ್ಯ ಸಲುವಾಗಿ ನಾವು ಉಪಯೋಗ ಮಾಡ್ಕೊಳ್ಬಹುದು ಮುಂದಿನ ದಿವಸಗಳಲ್ಲಿ ಅಂತೀರಿ. ಈಗ ನೀವು ಹಳ್ಳಿ ಒಳಗ ಈ ಒಂದು ಸಾಧನೆ ಮಾಡಿ ಸಾಕಷ್ಟು ಜನರಿಗೆ ಮಾದರಿ ಆಗಿದ್ದೀರಿ ಅಂತ ಹೇಳಿ ನಮಗೆ ಅನಿಸ್ತದೆ. ಯಾಕಪ್ಪ ಅಂತಾರೆ, ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇದ್ದೀರಿ, ಜನರಿಂದ ಬೇಡಿಕೆ ಅದ ನಿಮ್ಮ ಒಂದು ತಿಂಡಿ ತಿನಿಸುಗಳ ಸಲುವಾಗಿ. ಬೇಡಿಕೆ ಅದ್ರ ಸರ್, ಬೇರೆ ಹೆಣ್ಮಕ್ಳು ನಿಮ್ಮ ಏನು ಊರೊಳಗಿರ್ಬಹುದು ಅಥವಾ ನಿಮಗೆ ಸಂಪರ್ಕಕ್ಕೆ ಬಂದಂತಹ ಹೆಣ್ಮಕ್ಳು ನಿಮ್ಮದನ್ನೇ ಉದಾಹರಣೆಯಾಗಿ ತಗೊಂಡು ಅವರು ಕೂಡ ಇಂತಹ ಒಂದು ಕೆಲಸ ನಾವು ಮಾಡೋಣಪ್ಪ ಅಂತ ಹೇಳಿ ಏನಾದ್ರೂ ಮುಂದೆ ಬಂದು ಅವರು ಮಾಡ್ತಾ ಇದ್ದಾರೆ? ಹಾ ಮಾಡ್ತಾರ್ರಿ ಸರ್. ಹಿರೇಬೇನ್ರು ಹೆಣ್ಮಕ್ಳು ಮೊನ್ನೆ ನಾ ಇಲ್ಲಿ ಊರ ಫಂಕ್ಷನ್ ಮಾಡಿದ್ರಿ, ದೊಡ್ಡ ಫಂಕ್ಷನ್ ಅಂದ್ರೆ ಎಲ್ಲಾ ಅದೇ ಊಟ ಕೊಟ್ಟು ಎಲ್ಲರಿಗೆ ಒಟ್ಟು ಸಿರಿಧಾನ್ಯ ಊಟ ಕೊಟ್ಟು ಅವ್ರಿಗೆ ಒಟ್ಟು ತಿಳಿಪಡಿಸ್ಬೇಕು, ಎಲ್ಲಾರು ಊಟ ಮಾಡಿ ಹೋಗ್ಲಿ ಮಾಡಿನೂ ಉಳ್ಳೆ ಅಂತೇಳಿ ಒಂದ್ ದೊಡ್ಡ ಫಂಕ್ಷನ್ ಮಾಡಿನ್ರಿ ಸರ್. ಸರ್ ಅದಕ್ಕೆ ಬಂದಿದ್ರು. ಏನೇನು ಊಟದೊಳಗೆ ಏನೇನು ಇರ್ತದೆ, ಏನೇನು ಪದಾರ್ಥಗಳು, ಒಟ್ಟು ನೀವು ಏನೇನು ತಿಂಡಿ ತಿನಿಸು ಮಾಡ್ತಾ ಇದ್ರಿ ಹೇಳ್ರಿ? ಅದ್ರದ್ದು ಸುರುವಿನ ಹಿಡಿದು ಅಂದ್ರೆ ಮೊಸರನ್ನ ಆತದ್ರಿ ಸರ್, ಅದ್ರದ್ದು ಹುಗ್ಗಿ ಆತದ್ರಿ, ಅದ್ರದ್ದು ಹುಗ್ಗಿ ಮೊಸರನ್ ರೀ, ಮತ್ ಕರದಂಟ ಆತದ್ರಿ ಸರ್, ಚಕ್ಲಿ ಆತದ್ರಿ, ಮತ್ ಪೇಡ ಆತದ್ರಿ, ಉಂಡೆ ಆತದ, ಕಾರ್ಚಿಕೆ ಆತದ, ಮಾದಲಿ ಆತದ, ಹಪ್ಪಳ ಹ್ಞೂರಿ, ಹಪ್ಪಳ, ಸಂಡಿಗ್ರಿ, ಚಜ್ಜಿ, ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ. ಚಜ್ಜಿ ಅಂದ್ರೆ ಬರೇ ಈಗ 2 ಸಲಿ ಚಜ್ಜಿ ಹಾಕದಲ್ರಿ ಸರ್, 1 ಸಲಿಗೆ ನವಣಿ ಹಾಕಿ ಬೀಸ್ತೀನಿ. ಜ್ವಾಳದೊಳಗ 2 ಸಲಿ ಜ್ವಾಳ ಹಾಕದಂದ್ರೆ 1 ಸಲಿಗೆ ನವಣಿ ಹಾಕ್ತೀನಿ. ಮತ್ ಹಪ್ಪಳ ಮಾಡ್ತೀನಿ, ಸಂಡಿಗೆ ಮಾಡ್ತೀನಿ, ಕುರುಡಿಗೆ ಮಾಡ್ತೀನಿ. ಇವ್ ಹಲವಾರು ನೋಡ್ರಿ ನಾ ಪದಾರ್ಥ ಮಾದಲ್ರಿ. ಈ ಸದ್ ನಾವ್ ಮಾದಲಿ ಮಾಡಿದ್ರೆ ಗೋಧಿದೇ ಮಾಡ್ತೇವಲ್ರಿ ಸರ್, ನಾ ಗೋಧಿದ್ ಮಾಡಲ್ರಿ. ಗೋಧಿ ಏನ್ ಮಾಡ್ತೀನಿ, ಗೋಧಿ 1 ಕೆಜಿ, ನವಣಿ 1 ಕೆಜಿ, 2 ಸಮ ತೋತೀನಿ. ಸಮ ತಗೊಂಡು ಸ್ವಲ್ಪ ಬೆಚ್ಚ ಮಾಡಿ ಹುರಿದು ಮಾದಲಿ ಮಾಡ್ತೀನಿ, ಕರದಂಟ್ ಮಾಡ್ತೀನಿ. ಹ್ಯಾಂಗಿ ನಾವ್ ಪುಟಾಣಿದ ಕರದಂಟ್ ಮಾಡ್ತಾರಲ್ರಿ, ನವಣಿದೇನ್ ನಾ ಕರದಂಟ್ ಮಾಡ್ತೀನಿ. ಪೇಡ ಮಾಡ್ತೀನಿ, ಉಂಡಿ ಮಾಡ್ತೀನಿ, ಕರ್ಚಿಕಾಯಿ ಮಾಡ್ತೀನಿ, ಹೋಳಿಗೆ ಮಾಡ್ತೀನಿ, ಹಲವಾರು ಅದರಲ್ಲೇ ಪದಾರ್ಥ ಮಾಡ್ತೀನಿ ನೋಡ್ರಿ. ರೊಟ್ಟಿ ಅಂತೂ ಸಾಮಾನ್ಯವಾಗಿ ನಾವು ನೋಡೇ ನೋಡ್ತೀವಿ, ಸಜ್ಜಿ ರೊಟ್ಟಿ ಆಯ್ತು, ಆಮೇಲೆ ಜ್ವಾಳದ ಕಟ್ಟಿ ರೊಟ್ಟಿ ಆಯ್ತು ನೋಡಿ. ಅದ್ರ ನಾ ಮಿಕ್ಸ್ ಮಾಡಿ ಮಾಡ್ಲಿಕ್ಕತ್ತೀನಿ ಸರ್. ರೊಟ್ಟಿಗಳನ್ನ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀರಿ? ಹಂಗೆ ಮಾಡಲ್ರಿ ಸರ್, ನಾ ಮಿಕ್ಸ್ ಮಾಡೇ ಮಾಡ್ತೀನಿ. ಏನೇನ್ ಮಿಕ್ಸ್ ಮಾಡ್ತೀರಿ ರೊಟ್ಟಿ ಒಳಗ? ರೊಟ್ಟಿ ಒಳಗ ಈಗ 2 ಸೊಲಿಗೆ ನವಣಿ ಹಾಕ್ತೀನಿ, 2 ಸೊಲಿಗೆ ನವಣಿ ಹಾಕದಂತ 6 ಸೊಲಿ ಜ್ವಾಳ ಹಾಕಿರ್ತೀನಿ. ಈ ಸ ಅದ್ ಎರಡು ಸೊಲಿಗಿ ಚಜ್ಜಿ ಹಾಕದಂದ್ರ ಎರಡು ಸೊಲಿಗಿ ನವಣಿ ಹಾಕಿರ್ತೀನಿ. ಹಿಂಗ ಎರಡು ಸಮ ಭಾಗಕ್ಕಿಂತಲೂ ಇದು ನವಣಿ ಒಂದರ ಬಿರುಸಿರ್ತದ, ಮೂಸಿರ್ತದ. ತಿಳಿ ಒಂದ್ ಸ್ವಲ್ಪ ಕಡಿಮೆ ಹಾಕಿ ಚಜ್ಜಿ ಹೆಚ್ಚಾಕಿ ಬಾಯಿಗೆ ಸ್ವೀಟ್ ಬರ್ಬೇಕಲ್ರಿ. ಬರೀ ಅದ್ರದ್ದೇ ಅಂದ್ರ ನವಣಿದಂದ್ರು ಮಕ್ಳು ತಿನ್ನಲ್ಲ. ಈಸ್ ದಿನ ಪಾನಿಪುರಿ ತಿಂದಿರ್ತಾರಲ್ರಿ, ಈಗ ಅದ್ರದ್ದು ಬಿಡಿಸ್ಬೇಕಾಗ್ಯದ ನಾವ್ ಹ್ಯಾಂಗಾರೆ ಮಾಡಿ. ಹಿಂಗಾಗಿ ನಾ ಅದಕ್ಕ ಪಾನಿಪುರಿ ಮಾಡಕ್ ಬರಂಗಿಲ್ಲ, ಬಹಳ ಕಟಿ ಆಗ್ತದ್ರಿ ಸರ್. ಅದಕ್ಕೆ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಬೇಕಲ್ಲ, ಏನಾದ್ರೂ ಹಂಗ ಪ್ರಯೋಗ ಮಾಡಬಹುದ? ಮಾಡ್ಲಕತ್ತೀನ್ರಿ ಸರ್. ಅಂದ್ರೂ ಬಹಳ ಬಿರ್ಸಾತದ್ರಿ ಅದು, ಅದು ನವಣಿ ಬಿರಿಸಿರ್ತದ ಸರ್. ತೀರಾ ಬಹಳ ಕಟ್ ಅಂದ ಹಲ್ಲಾಗ ಬಹಳ ಕಟ್ಟಲ್ಲಾಕತ್ತಾರ. ಅದು ಪಾನಿಪುರಿ ಬರದ ಶಾಂಗಿ ಬರ್ತದ್ರಿ. ಈಗ ಮ್ಯಾಗಿ ಮಾಡ್ತೇವಲ್ರಿ ಸರ್, ಮ್ಯಾಗಿ ಹೆಂಗ ನಾ ಶಾಂಗಿ ಮಾಡಿಸ್ತೀನಿ ರೀ. ಈಗ ಶಾಂಗಿ ಮಾಡಿಸಿ ಮ್ಯಾಗಿ ಮಾಡ್ತೀನ್ರಿ. ಇವೆಲ್ಲ ಇಟ್ಟೆಲ್ಲ ಪದಾರ್ಥ ಮಾಡ್ತೀನಿ ನೋಡ್ರಿ. ಅಟ್ ಮಾಡಿನೂ ಬಿಟ್ಟಿಲ್ರಿ, ಎಲ್ಲಾರು ತಿನ್ನಿಸಿ ನೋಡಿನ್ರಿ. ಕೊಟ್ಟಿನ್ರಿ ಸರ್, ಎಲ್ಲಾ ಕಡೆ ಪಾರ್ಸೆಲ್ ಕೊಟ್ಟಿನಿ. ಅದ ಕೊಟ್ಟ ಮತ್ತ ಬಂದಿಟ್ಟಿಲ್ರಿ. ಎಲ್ಲಾರು ಚಲೋ ಅದತ್ ಹೇಳ ನಾನು ಹಂಗೆ ಎಲ್ಲಾರಿಗೆ ಹಿಂಗೆ ಮಾಡಿ ಮಾಡಿನು ಕೊಡ್ತೀನ್ರಿ. ಹೇಳಣ ಅಡ್ಡಿಲ್ಲ. ಈಗ ಆರ್ಡರ್ ಏನಾದ್ರೂ ನೀವು ಬರ್ತಾ ಇದ್ದಾವ, ಒಂದು ವಿಶೇಷ ಸಂದರ್ಭ, ಒಂದು ಹಬ್ಬ ಇರಬಹುದು, ಹುಣ್ಣಿ ಇರಬಹುದು, ಅಥವಾ ಮನೆಯೊಳಗೆ ಏನಾದರೂ ಫಂಕ್ಷನ್ ಇರಬಹುದು, ಇಲ್ಲ ನಮ್ಮ ಜನರಿಗೆ ನಮ್ಮ ಎಲ್ಲಾ ಸ್ನೇಹಿತರಿಗೆ ಈ ನವಣಿ ಊಟ ಮಾಡಿಸೋಣ ಅಥವಾ ಸಿರಿಧಾನ್ಯಗಳ ಊಟ ಮಾಡಿಸೋಣ ಅಂತ ಹೇಳಿ ಅನ್ನೋರು ನಿಮ್ ಕಡೆ ಬಂದು ಆರ್ಡರ್ ಕೊಟ್ಟು ತಗೊಂಡ್ ಹೋಗುವಂತದ್ದು ಏನಾದ್ರು ಅದನ್ನ ತಗೊಂಡ್ ಹೋಗ್ತಾರಲ್ರಿ ಎಲ್ಲ ಸಾಮಾನು ತಗೊಂಡ್ ಹೋಗ್ತಾರ್ರಿ ಸರ್. ಈಗ ಆರ್ಡರ್ ಕೊಡ್ತಾರೆ ಹೇಳಿಲ್ರಿ, ದೀಪಾವಳಿ ಹಬ್ಬಕ್ಕೆ ಎಲ್ಲಾರು ಒಂದ್ ಐದಾರು ಜನ ಈಗ ಆರ್ಡರ್ ಕೊಟ್ಟಾರ್ರಿ. ಈಗ ಅವ್ರದ್ದೆಲ್ಲ ರೆಡಿ ಮಾಡ್ಬೇಕ್ರಿ ನಾ. ಈಗ ಆರ್ಡರ್ ಮಾಡಿ ಪ್ಯಾಕಿಂಗ್ ಮಾಡಿ ಕೊಟ್ಟು ಹಚ್ಚಿಬಿಡ್ತೀನಿ ಸರ್. ನಿಮ್ದು ಶಿಕ್ಷಣ ಎಲ್ಲಿ ತನಕ ಆಗಿದೆ? ನಂದು ಒಂದು ಐದನೇ ತೆಗೆದ್ರಿ ಸರ್ ಶಿಕ್ಷಣ. ಮುಂದೆ ಓದ್ಲಿಲ್ಲ? ಮುಂದೆ ನಮ್ ತಾಯವ್ರಿಗೆ ಆರಾಮ ತಪ್ಪ್ರಿ, ಹಳ್ಳಿ ಒಳಗಿದ್ದೇವ್ರಿ ಬಹಳ ದೂರ ಸಾಲಿ. ನಮ್ ತಾಯವ್ರಿ ತಂದಿಲ್ ಬಿ ಎಡ್ಲಿ ದವಾಖಾನೆಗೆ ಹಾಕಿದ್ರು. ಹಿಂಗ ಅನಿವಾರ್ಯಕ್ಕಾಗಿ ನಮ್ ಪಪ್ಪ ಸಾಲಿ ಕಲ್ಸಲ್ರಿ. ನಿಮ್ಮ ಜೊತೆಗೆ ನಿಮ್ಮ ಅಣ್ಣ ತಮ್ಮಂದ್ರು? ಅವರೆಲ್ಲ ಸಣ್ಣವ್ರ ಅದಾರ್ರಿ, ನಾವ್ ನಾಕ್ ಜನ ಹೆಣ್ಮಕ್ಳ್ರಿ. ನಮ್ಗ ಇಬ್ರ ಅಣ್ಣ ತಮ್ಮ ಅದಾರ. ಸಾಲಿ ಕಲ್ತಾರ? ಹಾ, ಅವ್ರು ಸಾಲಿ ಕಲ್ತಾರ್ರಿ. ಅವ್ರು ಸಾಲಿ ಕಲ್ತರು, ನೀವ್ಯಾ ಕಲೀಲಿಲ್ಲ? ನನಗ ಅದೇ ಅನಿವಾರ್ಯಕ್ ನಾನೇ ಮನೆ ದೊಡ್ಡ ಅಕ್ಕಿರಿ ಸರ್. ನಾನೇ ದೊಡ್ಡ ಮಗಳು, ನಮ್ಮ ಮಮ್ಮಿಗೆ ಆರಾಮಾಗನ ಅವ್ರಿಗೆ ರೊಟ್ಟಿ ಮಾಡಕ್ ಏನು ಯಾರಿಗಿದು ಆಲಿಲ್ಲಲ್ರಿ. ನಮ್ಮ ಮನೆಯೊಳಗ ಅಲ್ಲೇ ಉಳ್ಕೊಂಡು ನನ್ ಬಿಡಿಸದ್ರಿ ಸಾಲಿ. ಅಟ್ಟೆ ಐದನೇತೆ ನಮ್ಮ ಊರಾಗ ಅಟ್ಟೆ ಸ್ಕೂಲ್ ಇತ್ತು, ಹೋಗಿ ನನ್ ಮುಂದ್ ಹಾಕ್ಲಿಲ್ರಿ. ಅದ ಹಳ್ಳಿ ಹೂವ ಶಿಗಣಾಪುರ ಇರ್ತಾವ ಅವ್ರ ಮನೆ ಒಳಗ ಸ್ವಾದರೊತ್ತಿ ಮಗನಿಗೆ ಒಳಗೆ ಕೊಟ್ಟಾರ್ರಿ. ಹಿಂಗಾಗಿ ಅದ್ರ ರೈತರ ಮನೆನೇ ರೀ, ಇಲ್ಲಿ ರೈತರ ಮನೆ. ಇಲ್ಲಿ ನಾವು ಹೊಲಕ್ಕದ್ ಹೋತಿತ್ತಿಲ್ರಿ ಮೊದಲ. ಹಿಂಗೆ ಈಗ ಎಟ್ಟ ನೀವು ಇದು ಒಳಗ ಕುತ್ ಕುತ್ತು ಏನ್ ಮಾಡೋದು, ನಾನು ಒಂದ್ ಏನಾರು ಸಾಧನೆ ಮಾಡ್ಬೇಕು, ಮುಂದ್ ಬರ್ಬೇಕು ಹೇಳಿ ಅಂದ್ ನಾ ಹಂಗೆ ಹೋಗೋಣ. ಇದು ಹೈನುಗಾರಿಕೆ ಮಾಡ್ತಿದ್ರಿ ಅಂದ್ರೆ ಹೈನುಗಾರಿಕೆ ಜೊತೆ ಜೊತೆ ಇದನ್ನು ಮಾಡ್ನಿ ನಿನ್ಗ ಇದು ಅದತ್ ಹೇಳಿ ನಮ್ಮ ಪಟ್ಟಣ ಶೆಟ್ಟಿ ಸರ್ ಒತ್ತು ಕೊಟ್ಟು ಇದನ್ನು ಮಾಡ್ಲಕ್ಕ ಹಚ್ಚನ. ಇದನ್ನು ನನಗ ಚಲೋನೇ ಆಗ್ಯದ್ರಿ ಸರ್, ಇದರಿಂದ ಒಳ್ಳೇದಾಗ್ಯದ್ರಿ. ಈಗ ಶಿಕ್ಷಣ ಇಲ್ಲ ಅನ್ನೋದಕ್ಕೆ ಏನಾದ್ರೂ ಕೊರಗು ಐತೆ? ಇಲ್ರಿ ಸರ್, ನಾನು ಅಂತ ಹೇಳಿ ಏನು ನಾನು ಕೊರಗಿಲ್ರಿ. ನಾ ಶಿಕ್ಷಣ ಇಲ್ಲ ಅಂತ ಹೇಳಿನೇ ಅನಿಸ್ಕೊಳಂಗಿಲ್ಲ. ನೀ ಎಟ್ ಕಲ್ತಿದ್ಯ ಅತ್ನು ಯಾರು ಕೇಳಂಗಿಲ್ರಿ ಸರ್. ನಾ ಈಗ ಹ್ಯಾಂಗಿದ್ದೀನಿ ಹಿಂಗೆ ಇದ್ದೀನ್ರಿ ಸರ್. ನಾ ಇದ್ರ ಜೊತೆ ಎಲ್ಲಾ ಮೊದಲು ದವಾಖಾನಿಗೊಳಗ ಎಲ್ಲ ದವಾಖಾನಿಗಳಿಗೆ ಹೋಗಿ ನಮ್ಮ ಮನೆಯವ್ರಿಗೆ ಎಲ್ಲ ದವಾಖಾನಿಗೆ ಪಿವಾಖಾನಿಗೆ ಎಲ್ಲ ನಾನೇ ಹೋಯ್ತೀನ್ರಿ. ನಮ್ಮ ನೆಗಣ ಮಕ್ಕಳೆಲ್ಲ ಅವ್ರು ಹಳ್ಳೆನವ್ರು ಅದಾರ ರೀ, ಗುರುತಿಲ್ಲ ಅವ್ರಿಗೆ. ಹಿಂಗಾಗಿ ನಾನೇ ಅವ್ರಿಗೆ ನನ್ನ ಮಕ್ಕಳಿಗೆ ಸದ್ದು ಒಂದು ನನ್ನ ಎರಡ್ ನೂರ್ ತನ ಡಿಲಿವರಿ ಮಾಡಿಸ್ಕೊಂಡಿನಿ ನೋಡ್ರಿ ಸರ್. ಸಂತನ ನಮ್ ಫ್ಯಾಮಿಲಿ ಎಲ್ಲಾ ಫ್ಯಾಮಿಲಿದು ಯಾರ್ದು ಡಿಲಿವರಿ ಇದ್ರ ನಮ್ಮ ಮನೆಗೆ ನೋಡಿ. ನಾನು ನಾರ್ಮಲ್ ಇದ್ರ ನಾರ್ಮಲ್ ಆಗ್ತದ ಹೇಳ್ತೀನಿ. ಸೆಜರಿನ ಅದ ನಡಿ ಚೌಧರಿ ಬೈ ದವಾಖಾನಿಗೆ ಅಂತ ಹೇಳಂದ್ ಇಲ್ಲಿ ತಂದು ನಾ ಸೆಜರಿನ ಮಾಡಿಸ್ಕೊಂಡೆ ಹೋತೀನ್ರಿ. ಎಲ್ಲಾ ಅನುಭವದಿಂದ ಕಲ್ತಿದ್ದೀನಿ. ಹಾ, ಅನುಭವದಿಂದ ರೀ ಸರ್. ಈಗ ಇವ ಆಶಾ ಕಾರ್ಯಕರ್ತರು ಬಂದಾರ. ಈಗ ನಮ್ಮ ಮನೆ ಒಳಗಿನ ಎಲ್ಲಾರು ದೊಡ್ಡವರಾಗ್ಯಾರ್ರಿ, ಮೊಮ್ಮಕ್ಕಳು, ನೆಗಣಿ ಮಕ್ಕಳು. ನನ್ನ ಮಕ್ಕಳಿಗೆ ನಾ ಮದುವಿಲ್ರಿ, ನಾನೇ ಸಣ್ಣಕ್ರಿ. ನಾವು ಇಲ್ಲಿ ಗಂಡನ ಮನೆ ನಾಲ್ಕು ಜನ ಅಣ್ಣ ತಮ್ಮರದಾರ್ರಿ, ನಮ್ಮ ಮಾಲಕ್ರಿ ಸಣ್ಣವರು. ಅವ್ರದ್ದು ಈ ಕಡೆ ನಾನ್ ತಮ್ಮನ ಹ್ಯಾಂಡ್ರಿ. ಇವ್ರದ್ದು ಎಲ್ಲಾರ್ದು ನಾನೇ ಇದು ಮಾಡೋದು. ನೀವೇ ಮಾಡ್ತೇನೆ. ಮಕ್ಕಳು ಏನು ಓದ್ತಾ ಇದ್ದಾರೆ? ಮಕ್ಕಳೆಲ್ಲ ಈಗ ಒಬ್ಬ ದೊಡ್ಡವ ಬಿಕಾಂ ಮಾಡ್ಯಾನ್ರಿ ಸರ್. ಬಿಕಾಂ ಮಾಡಿ ಒಂದ್ ಎರಡು ವರ್ಷ ಕೋಚಿಂಗ್ ಮಾಡಿ ಸಿದ್ದಸಿರಿ ಬ್ಯಾಂಕ್ ನಾಗ ಹೊಂಟಾನ್ರಿ ಅವಬ್ಬ. ಈಗ ಎರಡನೇದವ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ಯಾನ್ರಿ ಅವ ಇದ್ರ ಒಂದ್ ಔಷಧ ಅಂಗಡಿ ಇಟ್ಟಾನ್ರಿ ಇಲ್ಲಿ ನಮ್ಮ ತವ್ರ ಮನೆಗೆ ಶಿಗಣಾಪುರದಾಗ. ಸಣ್ಣವ ಬಿಕಾಂ ಅದಾನ್ರಿ ಇಲ್ಲಿ ವಿಜಯಪುರಕ್ಕೆ ಇರ್ತಾನ್ರಿ. ಮೂರ್ ಜನ ಗಂಡಸ್ ಮಕ್ಕಳ್ರಿ ಸರ್ ನನಗ. ಈಗ ಇಷ್ಟೆಲ್ಲ ಈ ಒಂದು ಸಿರಿಧಾನ್ಯಗಳನ್ನ ಏನು ಸಂಸ್ಕರಣೆ ಮಾಡಿ ತಿನಿಸುಗಳನ್ನು ತಯಾರು ಮಾಡುವಂತಹದ್ದೇನು ಉದ್ಯೋಗ ತಾವು ಮಾಡ್ತಾ ಇದ್ದೀರಿ, ಇದನ್ನ ಗಮನಕ್ಕೆ ತಗೊಂಡ್ ಬಂದು ನಿಮಗೆ ಪ್ರಶಸ್ತಿ ಪುರಸ್ಕಾರ ಕೊಡುವಂತಹ ಒಂದು ಕೆಲಸ ಏನಾದರೂ ಆಗ್ಯದಂತೀರಿ? ಹ್ಮ್, ಆಗ್ಯದಲ್ರಿ ಸರ್. ವಿಜಯಪುರ ಹಿಟ್ನಾಳಿ ಫಾರ್ಮ್ದಾಗನು ಅಲ್ಲಿನು ಒಂದು ಮೀಟಿಂಗ್ ದಾಗ ಇದಿರ್ತದಲ್ರಿ ಸರ್, ಅಲ್ಲಿನೂ ಒಯ್ದಿನ್ರಿ ನಾ ಎಲ್ಲ ಇವ ಒಟ್ಟು ತಿನಿಸುಗಳು. ಮತ್ತಿಲ್ಲಿ ಕೃಷಿ ಮೇಳಕ್ಕ ಇಲ್ಲಿ ತಂದಿನ್ರಿ, ಧಾರವಾಡ ಕೃಷಿ ಮೇಳಕ್ ಒಯ್ದಿದೇವ್ರಿ, ವಿಜಯಪುರ ಕೃಷಿ ಮೇಳಕ್ ಒಯ್ದಿದೇವ್ರಿ. ಮತ್ತೆ ಎಲ್ಲಿ ಕೃಷಿ ಮೇಳ ಇರ್ತಾವ ಅಲ್ಲಿ ಸರ್ ಹೇಳ್ತಾರ್ರಿ. ನಾ ಎಲ್ಲ ತಿನಿಸಿ ಒಂದ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋತೀನ್ರಿ. ಹೋಗಿ ಅವ್ರಿಗೆಲ್ಲ ಫೋನ್ ನಂಬರ್ ತಗೊಂಡು ಹೋತೀನಿ. ಹೋಗೋಣ, ಅವರು ನನಗೆ ಫೋನ್ ಹಚ್ಚಿ ಇಟ್ಟಬೇಕಾ ತಾರ್ಡರ್ ಕೊಡ್ತಾರ. ಅಲ್ಲಿ ಎಲ್ಲರಿಗೆ ತೋರಿಸೋದು, ನೀವು ತಿನ್ರಿ ಅಂತ ಹೇಳೋದು ಮಾಡ್ತೀನ್ರಿ. ಕೃಷಿ ಮೇಳಕ್ಕ ಕೃಷಿ ಮೇಳಕ್ಕೂ ಒಯ್ದೀನ್ರಿ. ಅಡ್ಡಿಲ್ಲ. ಈಗ ನಿಮಗ ಪ್ರಶಸ್ತಿ ಪುರಸ್ಕಾರ ಬಂದವ, ಬಂದಿದ್ರ ಒಂದ್ ಸ್ವಲ್ಪ ಏನ್ ಬಂದಾವ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಹ್ಮ್, ಬಂದವ್ರಿ ಸರ್, ಪ್ರಶಸ್ತಿ ಬಂದವ್ರಿ. ಇಂಡಿ ತಾಲೂಕ್ ಮಟ್ಟದ್ದು ಒಂದ್ ಪ್ರಶಸ್ತಿ ಬಂದದ್ರಿ ಸರ್, ಜಿಲ್ಲಾ ಮಟ್ಟದ್ದು ಒಂದ್ ಪ್ರಶಸ್ತಿ ಬಂದದ್ರಿ, ಮತ್ತೆ ಸೂಪರ್ ಸ್ಟಾರ್ ರೈತ ಮೇಳ ಅಂತೇಳಿ ಅದು ವಿಜಯ ಕರ್ನಾಟಕದವ್ರು ಅವರೊಂದು ಪ್ರಶಸ್ತಿ ಕೊಟ್ಟಾರಿ ಸರ್. ಕನ್ನಡ ಸಾಹಿತ್ಯ ಸಮ್ಮೇಳನದಾಗನು ಪ್ರಶಸ್ತಿ ಕೊಟ್ಟಾರಿ ಸರ್. ಹಿಂಗ ಹಲವಾರು ಕಡೆ ನಾನು ಪ್ರಶಸ್ತಿ ಕೊಟ್ಟಾರಿ, ಹಾ ಗೌರವಗಳನ್ನು ಕೊಟ್ಟಾರ್ರಿ. ಮತ್ ನಮ್ಮ ತಳಕ ಚೋರ್ಗಿಗೆ ಬಂದು ಗೆಳೆಯರ್ ಬಳಗ ಅಂತೇಳಿ ಇಂಡಿ ಸಂಸ್ಥಾದವ್ರು ಒಂದ್ 10 ಜನ ಬರ್ತೇವ ಮತ್ತೆ ಫೋನ್ ಹಚ್ಚದ್ರಿ, ಅವ್ರೇನ್ ಡಾಕ್ಟರ್ ಇದ್ರತ್ರಿ ಸರ್, ಬರ್ತೇವ ನಿಮ್ಗೆ ಗೌರವ ಸಲ್ಲಿಸ್ತೇವ ನಿಮ್ ಪ್ರಶಸ್ತಿ ಸಕ್ಕದ ನನ್ನ 10 ಜನಕ್ಕ ನನ್ನ ಶ್ರೀಧಾನ್ಯದ ಊಟ ಮಾಡಿಸದ್ರಿ ಇಲ್ಲಿ ತನಕ ಬರ್ತಾರ ಅಂತೇಳಿ ಅವ್ರು ಬಂದು ನನಗ ಅಲ್ಲಿ ಊರಿಗೆ ಬಂದು ಪ್ರಶಸ್ತಿ ಕೊಟ್ಟು ಗೌರವ ಕೊಟ್ಟು ಹೋಗ್ಯಾರ ನೋಡ್ರಿ ಸರ್. ಭಾರತಿ ಮೇಡದಾರ್ ಅವರೇ, ಈಗ ಯಾರಾದ್ರೂ ತಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡ್ಕೋಬೇಕು, ತಮ್ಮ ಬಗ್ಗೆ ಇನ್ನಷ್ಟು ಕೇಳಬೇಕು ಅಂತಂದ್ರ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ಹ್ಮ್ ಕೊಡ್ತೀನಲ್ರಿ ಸರ್, ಹೇಳ್ರಿ. 9845567 ಆತ್ಮೀಯರೇ, ಈಗ ಏನು ಭಾರತಿ ಅಶೋಕ್ ಮೇಡೆದಾರ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9845765407 ಈ ನಂಬರ್ನ ತಾವು ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ಕೇಳಬಹುದು. ಮತ್ತ ಅವರ ಯಶೋಗಾಥೆಯಿಂದ ನಿಮಗ ಸಾಕಷ್ಟು ಪಾಠಗಳು ಸಿಗ್ತಾವ. ಆ ಪಾಠಗಳನ್ನ ಕಲಿತು ನೀವು ಕೂಡ ಜೀವನದೊಳಗ ಮುಂದೆ ಬರುವಂತಹ ಒಂದು ಸಾಧನೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರದ ಜೊತೆಗೆ ಇವತ್ತ ನಮ್ಮ ಕಾರ್ಯಕ್ರಮದೊಳಗ ಭಾಗವಹಿಸಿ ನಮ್ಮ ಎಲ್ಲ ಕೇಳುಗ ಮಿತ್ರರ ಜೊತೆಗೆ ತಮ್ಮ ಅನುಭವಗಳನ್ನ ಹಂಚಿಕೊಂಡಂತಹ ಭಾರತಿ ಅಶೋಕ್ ಮೆಡೆದಾರ್ ಅವರೇ, ತಮಗೆ ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಏನು ಈ ಸಿರಿಧಾನ್ಯದ ಏನು ಒಂದು ಉದ್ಯಮ ಇದೆ, ಈ ಸಿರಿಧಾನ್ಯದ ಉದ್ಯಮದಿಂದ ನಿಮ್ಮ ಜೀವನದೊಳಗ ಒಂದು ಸಿರಿ ಬಂದ ಅಂತ ಹೇಳಿ ನಮಗೆ ಸಿರಿ ಬಂದದ, ಅಂತ ಒಂದು ಸಿರಿ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಲಿ, ಮತ್ತೆ ಬೇರೆಯವರಿಗೂ ಕೂಡ ಇದು ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಅವರು ಕೂಡ ಜೀವನದೊಳಗೆ ಮುಂದೆ ಬರುವಂತಹ ಒಂದು ಕೆಲಸ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ತಾವು ಬಂದು ನಮ್ಮ ಎಲ್ಲ ರೈತ ಮಿತ್ರರು ಆಮೇಲೆ ರೈತ ಮಹಿಳೆಯರ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಗೃಹ ಉದ್ಯೋಗವನ್ನು ಅಭಿವೃದ್ಧಿಪಡಿಸಿದ ಚೋರ್ಗಿ ಗ್ರಾಮದ ಭಾರತಿ ಅಶೋಕ್ ಮೆಡೆದಾರ್